ಆರ್ಥಿಕ ಬೆಂಬಲ ಅಗತ್ಯ, ಉಪರಾಷ್ಟಪತಿ ಜಗದೀಪ್ ಧನ್ಕರ್. ಕೇಂದ್ರ ಸರ್ಕಾರದ ಜನಗಣತಿಗೆ ರಾಜ್ಯ ಸರ್ಕಾರ ಸಹಕಾರ ನೀಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಒತ್ತಾಯ. ಬೀದರ್ನಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಸಾವು, ಆರೋಪಿಗಳ ಶೀಘ್ರ ಬಂಧನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನವೋದ್ಯಮಗಳು ಮತ್ತೆ ಈ ಕೃಷಿಗೆ ಸಂಬಂಧಪಟ್ಟಂತಹ ನವೋದ್ಯಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. January 16 ರಾಷ್ಟೀಯ ನವೋದ್ಯಮ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ನವೋದ್ಯಮಗಳು ಇತ್ತೀಚಿನ ದಿವಸಗಳಲ್ಲಿ ತನ್ನದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿವೆ. ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ನವೋದ್ಯಮಗಳು ನಮ್ಮ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 104,000 ನಮ್ಮ ದೇಶದಲ್ಲಿ ನವೋದ್ಯಮಗಳು ಕಳೆದ 15 ವರ್ಷದಲ್ಲಿ ಬಂದಿದ್ದಾವೆ ಅನ್ನುವಂಥದ್ದನ್ನ ಹೇಳಬಹುದು. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12,847 ನವೋದ್ಯಮಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇಡೀ ವಿಶ್ವದಲ್ಲಿ ಭಾರತಕ್ಕೆ ನವೋದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ 3ನೇ ಸ್ಥಾನ ಇದೆ. ಇಲ್ಲಿ ಅಂತಹ ಒಂದು ವಾತಾವರಣ ಇದೆ, ಈ ನವೋದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ವಾತಾವರಣ ಇರತಕ್ಕಂತಹ ದೇಶಗಳಲ್ಲಿ ಭಾರತವೂ ಕೂಡ ಒಂದು. ನೇರವಾಗಿ ಸುಮಾರು 10 ಲಕ್ಷ ಜನರಿಗೆ ಈ ನವೋದ್ಯಮಗಳು ಉದ್ಯೋಗ ಸೃಷ್ಟಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂತಹ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅಂತ ಅಂದರೆ ಏನು, ಇದು ಹೇಗೆ ಕೆಲಸವನ್ನ ಮಾಡುತ್ತೆ, ನವೋದ್ಯಮವನ್ನು ಆರಂಭಿಸುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು, ಈ ನವೋದ್ಯಮ ದಿನವನ್ನ ಇವತ್ತೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರತಕ್ಕಂತಹ ಹಾಗೂ ಇತ್ತೀಚೆಗೆ ಈ ಕಾರ್ಪೊರೇಟ್ ಅಫೇರ್ಸ್ನ ಡೀನ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಮತ್ತು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇರುವ ಮೀರೈಸ್ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತ ಡಾಕ್ಟರ್ ಗೀತಾ ಕಿರಣ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನವೋದ್ಯಮಗಳ ಬಗ್ಗೆ ಇವತ್ತು ಹೆಚ್ಚು ಹೆಚ್ಚು ನಾವು ಕೇಳ್ತಾ ಇದ್ದೇವೆ ಮತ್ತೆ ಅನುಭವಿಸ್ತಾ ಇದ್ದೇವೆ. ಆದರೂ ಕೂಡ ಈ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅನ್ನುವುದಕ್ಕೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನ ಇದೆ. ಏನು ಈ ಸ್ಟಾರ್ಟ್ಅಪ್ ಅಥವಾ ನವೋದ್ಯಮ ಅಂತ ಹೇಳಿದ್ರೆ? ಈ ಸ್ಟಾರ್ಟ್ಅಪ್ಗಳನ್ನ ಶುರು ಮಾಡೋದು ಮೊದಲು ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ರೆ ಎರಡು ರೀತಿಯ ಉದ್ಯಮಗಳಿದೆ. ಒಂದು ಸಣ್ಣ ಉದ್ಯಮ, ಇನ್ನೊಂದು ಬೃಹತ್ ಪ್ರಮಾಣದ ಉದ್ಯಮ. ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನ್ ಹೇಳ್ತೀವಿ ಅದು. ಸೊ ದೊಡ್ಡ ಬಂಡವಾಳ, ಭಾರಿ ಪ್ರಮಾಣದ ಉತ್ಪನ್ನಗಳ ತಯಾರಿಕೆ, ಇದೆಲ್ಲ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬರುತ್ತೆ. ಸಣ್ಣ ಉದ್ಯಮ ಅಂದ್ರೆ ನಾವೀಗ ನೋಡ್ತಾ ಇರ್ತೀವಿ, ತಾತನ ಕಾಲದ್ದು, ತಂದೆ ಕಾಲದ್ದು, ಅದೇ ಆದ ಒಂದು ಬಟ್ಟೆ ಅಂಗಡಿ ಇರ್ಬೋದು, ಇನ್ನೊಂದು ಕಿರಣಿ ಅಂಗಡಿಗಳಿರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಸಣ್ಣ ಉದ್ಯಮಗಳು ನಡೀತಾ ಹೋಗ್ತಾ ಇದಾವೆ. ಇವು ಸಣ್ಣ ಮತ್ತೆ ದೊಡ್ಡ ಉದ್ಯಮ ಅಂತ ಹೇಳಿ ನಾವೇನ್ ಹೇಳ್ತೀವಿ ಅದು. ಸೊ ಈ ಐಡಿಯಾ ಅನ್ನೋದು ಒಂದು ಬರುತ್ತಲ್ಲ, ಅದು ಇಟ್ ಮೇ ಬಿ ಸ್ಮಾಲ್ ಆರ್ ಬಿಗ್, ಅದು ಒಳ್ಳೆಯ ಸುಸಮಯ ಎಂಬ ನೆಲಕ್ಕೆ ಬಿದ್ದು ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಅಂಶಗಳು ದೊರೆತರೆ ಅದು ಒಂದು, ಈಗ ನಾವೇನ್ ಸಿಸ್ಕೋ ಅಂತ ಹೇಳ್ತೀವಿ, ಅಮೆಜಾನ್ ಅಂತ ಹೇಳ್ತೀವಿ, ಆ ರೀತಿ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮ್ಗೆ ನಿಮ್ಮ ಐಡಿಯಾ ಮೇಲೆ ಭರವಸೆ ಇದ್ರೆ ಸಾಕು, ಅದು ಒಂದು ಸ್ಟಾರ್ಟ್ಅಪ್ ಆಗತ್ತೆ ಅಂತ ಒಂದು ಭರವಸೆ ಉಟ್ಕೊಳ್ಳುತ್ತೆ. ಈಗ ನಾವು ಸ್ಟಾರ್ಟ್ಅಪ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ ನಿಮ್ಗೆ ಇವಾಗ ಹೇಳಿದ್ದು ಸಣ್ಣ ಉದ್ಯಮ ಮತ್ತೆ ದೊಡ್ಡ ಉದ್ಯಮದ ಬಗ್ಗೆ. ಒಂದು ಸ್ಟಾರ್ಟ್ಅಪ್ ಅಂತ ಅಂದ್ರೆ ಇವುಗಳು ಸಣ್ಣ ಉದ್ಯಮಗಳು ಅಂತಾನು ಹೇಳಕ್ಕಾಗಲ್ಲ, ಬೃಹತ್ ಪ್ರಮಾಣದ ಉದ್ಯಮ ಅಂತಾನು ಹೇಳಕ್ಕಾಗೋದಿಲ್ಲ. ಹಾಗಾದ್ರೆ ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಹಾಗಾದ್ರೆ ಹೇಗಿರಬಹುದು ಅಂದ್ರೆ, ಒಂದಷ್ಟು ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಸೇರಿ ಇದುವರೆಗೂ ಯಾರೂ ಬಗೆಹರಿಸದ ಒಂದು ಸಮಸ್ಯೆಗೆ ಉತ್ತರವನ್ನು ಒದಗಿಸುವ ಪ್ರಯತ್ನ ಇವರದಾಗಿರುತ್ತೆ, ಸ್ಟಾರ್ಟ್ಅಪ್ ಕಂಪನಿಯವರದ್ದು. ಸೊ ಈ ಪ್ರಾಬ್ಲಮ್ಗೆ ಆಲ್ರೆಡಿ ಸೊಲ್ಯೂಷನ್ ಇದ್ರೆ ಆ ಪರಿಹಾರಕ್ಕಿಂತ ಇನ್ನೊಂದು ಹೊಸತು, ಅದಕ್ಕಿಂತ ಪರಿಣಾಮಕಾರಿಯಾದದ್ದು, ಇಟ್ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ದುಡ್ಡು, ಮನಿ ಇರ್ಬೋದು, ಟೈಮ್ ಇರ್ಬೋದು, ಯಾವ ರೀತಿನಲ್ಲಾರ ಆಗಿರುವುದು. ಸೊ ಪ್ರತಿ ಹಂತದಲ್ಲೂ ಹೊಸತನ್ನು ಆವಿಷ್ಕಾರ ಮಾಡಿಕೊಂಡು ಇವರು ಪ್ರಯೋಗಗಳನ್ನು ಮಾಡ್ತಾರಲ್ಲ, ಇಲ್ಲಿ ರಿಸರ್ಚ್ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಸೊ ಎವ್ರಿ ಡೇ ದೇ ವಿಲ್ ಬಿ ಥಿಂಕಿಂಗ್ ಲೈಕ್ ಕಮಿಂಗ್ ಔಟ್ ವಿತ್ ವಾಟ್ ನ್ಯೂ ಐಡಿಯಾಸ್, ಏನ್ ನ್ಯೂ ಸೊಲ್ಯೂಷನ್ಸ್ ತರೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ದೇ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಎಲ್ಲರೂ ಇದನ್ನ ಮಾಡಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ವಿತ್ ಅ ಪ್ರಾಪರ್ ಪ್ಲಾನ್, ಒಂದು ಪ್ರಾಪರ್ ಟೀಮ್ ಇರಬೇಕು, ಅದಕ್ಕೆ ಆದ ಒಂದು ಟೈಮ್ ಕೊಡಕ್ಕೆ ಜನ ರೆಡಿ ಇರಬೇಕು, ಪರಿಶ್ರಮ ತುಂಬಾ ಮುಖ್ಯ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಹಿಂದೆ ಮ್ಯಾಕ್ ಲವ್ಚಿನ್ ಅಂತ ಶಿಕಾಗೋದಲ್ಲಿ ಒಬ್ಬ ಗಣಕಯಂತ್ರ ಸಂಶೋಧಕರಿದ್ರು, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಸರ್ಚ್ ಪರ್ಸನ್. ಅವರು ಓದ್ಬೇಕಾದ್ರೇನೆ ನೆಟ್ ಮೆರಿಡಿಯನ್ ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ ಕಟ್ತಾರೆ. ಸೊ ಅದನ್ನ ಕಾಲಾಂತರ ಮೈಕ್ರೋಸಾಫ್ಟ್ಗೆ ಮಾರ್ಬಿಡ್ತಾರೆ. ಮಾರಿ 1998 ಅವರು ಸಿಲಿಕಾನ್ ವ್ಯಾಲಿಗೆ ಹೋಗ್ತಾರೆ. ಅವ್ರಿಗೆ ಏನಾದ್ರೂ ಒಂದು ಆವಿಷ್ಕಾರ ಸಂಶೋಧನೆ ಮಾಡ್ತಾ ಇರೋದೇ ಒಂದು ಕೆಲಸ. ಸೊ ಅಲ್ಲಿ ಪೀಟರ್ ಅನ್ನ ಒಬ್ಬ ಆಂಟ್ರಪ್ರಿನರ್ ಅಥವಾ ಇನ್ವೆಸ್ಟರ್ ಅಂತ ಹೇಳ್ಬೋದು, ಅವರು ಒಂದು ಸೆಮಿನಾರ್ ಕೊಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಇವ್ರಿಗೂ ಕೂಡ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಈ ಐಡಿಯಾ ಏನಪ್ಪಾ ಅಂತ ಅಂದ್ರೆ, ನಮ್ಮ ಪರ್ಸನಲ್ ರೆಕಾರ್ಡ್ ಏನಿದೆ, ಇದು ನಾನ್ ಮಾತಾಡ್ತಿರೋದು 1998 ಬಹಳ ಹಿಂದೆ. ಸೊ ಅವಾಗ ರೆಕಾರ್ಡ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಈ ತರ ಮಾಡಕ್ ಗೊತ್ತಿದೆ, ನಾನೊಂದು ಡಿಜಿಟಲ್ ಅಸಿಸ್ಟೆಂಟ್ ಅಂದ್ರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ನ ಐಡಿಯಾ ಇದೆ ಅಂತ. ಪೀಟರ್ಗೂ ಖುಷಿ ಆಗುತ್ತೆ, ಇಬ್ರು ಸೇರ್ಕೊಂಡು ಮಾಡ್ತಾರೆ ಐಡಿಯಾನ. ಬಟ್ ಅದು ಅಷ್ಟು ಕ್ಲಿಕ್ ಆಗಲ್ಲ ಅವರಿಗೆ. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ಈ ಸ್ಟಾರ್ಟ್ಅಪ್ ಅನ್ನ ಐಡಿಯಾ ಇರೋರು ಯಾವತ್ತೂ ಕೈ ಬಿಡಲ್ಲ. ಅವ್ರು ಅನ್ಕೊಂಡಿದ್ದಕ್ಕೆ ಮತ್ತೆ ಇನ್ನೇನಾದ್ರೂ ಪ್ರಯೋಗ ಮಾಡ್ತಾರೆ, ಇನ್ನೇನಾದ್ರು ಹೊಸತನ ತರ ಹೋಗ್ತಾನೆ ಇರ್ತಾರೆ. ಸೊ ಅವ್ರು ಏನ್ ಮಾಡೋದು ನೆಕ್ಸ್ಟ್? ಇಲ್ಲ, ಇದು ಬೇಕಾಗೋ ಅಂತದೆ. ನಾವು ಯಾವ ರೀತಿ ಗ್ರಾಹಕರನ್ನ ತಲುಪಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವರೊಂದು ಫೀಲ್ಡ್ ಲಿಂಕ್ ಅಂತ ಹೇಳಿ ಇನ್ನೊಂದು ಡಿಜಿಟಲ್ ಲೈಬ್ರರಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ನಮ್ಗೆ ರೀಡಿಂಗ್ ಮಟೀರಿಯಲ್ಸ್ ಎಲ್ಲ ಹಾಕ್ತಾ ಹೋಗ್ತಾರೆ, ಆದ್ರೂ ಜನ ಅಷ್ಟು ಆಸಕ್ತಿನ ತೋರಿಸ್ತಾ ಇರಲ್ಲ. ಸೊ ಹಾಗೆ ಅವರದೇ ಆದ ಒಂದು ಸ್ಟಾರ್ಟ್ಅಪ್ ನಲ್ಲಿ ಅವರು ಮ್ಯಾಕ್ಸ್ ಅಂತ ಹೇಳಿ ಒಬ್ಬ ಕೆಲಸ ಮಾಡ್ತಿರ್ತಾರೆ. ಆಗ ಇವರು ಮೂರ್ ಜನ ಸೇರ್ಕೊಳ್ತಾರೆ, ಮತ್ತೆ ಅದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಮ್ಯಾಕ್ಸ್ ಒಂದು ಐಡಿಯಾ ಕೊಡ್ತಾರೆ, ಯಾಕೆ ನಾವು ಜನ ಆರ್ಥಿಕ ವ್ಯವಹಾರಗಳನ್ನು ಕೂಡ ಡಿಜಿಟಲ್ ಆಗಿ ಮಾಡೋದನ್ನ ಇಲ್ಲಿ ಶುರು ಮಾಡಬಾರದು ಅಂತ ಹೇಳಿ. ಸೊ ಹಾಗೆ ಶುರು ಮಾಡೋದಕ್ಕೆ ಅವರು ಎರಡು ಪದಗಳನ್ನ ತಗೊಳ್ತಾರೆ, ಕಾನ್ಫಿಡೆನ್ಸ್ ಮತ್ತೆ ಇನ್ಫಿನಿಟಿ ಅಂತ. ಸೊ ಅವೆರಡನ್ನು ಹೊಂದ್ಗೂಡಿಸಿ ಕನ್ಫಿನಿಟಿ ಅನ್ನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಚಿಕ್ಕ ಚಿಕ್ಕ ಸ್ಮಾಲ್ ಮತ್ತೆ ಎಫಿಷಿಯಂಟ್ ಚೇಂಜಸ್ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆಗ್ಲೂ ಅಷ್ಟು ಜನನ ರೀಚ್ ಆಗಕ್ಕಾಗಲ್ಲ, ಆರ್ಥಿಕ ವ್ಯವಹಾರ ತಂದ್ರೂ ಕೂಡ ಅವ್ರಿಗೆ ಅಷ್ಟು ಮಾಡಕ್ಕಾಗಲ್ಲ. ಆಗ ಮ್ಯಾಕ್ಸ್ ಮತ್ತೊಂದು ಐಡಿಯಾ ಕೊಡ್ತಾರೆ, ಈಗ ಮಾಡೋಣ, ನಾವು ಗ್ರಾಹಕರು ರೀಚ್ ಆಗೋದಕ್ಕೆ ಅವ್ರಿಗೆ ಏನಾದ್ರು ಒಂದು ಆಫರ್ ಕೊಡೋಣ. ಈಗ ನೀನು ಇಷ್ಟು ಉಪಯೋಗಿಸಿದ್ರೆ ನಿನ್ಗೆ $10 ಪೇ ಬ್ಯಾಕ್ ಆಗುತ್ತೆ, ಆ ತರ ಏನೋ ಒಂದು ಮಾಡೋಣ ಅಂತ. ಸರಿ, ಅದನ್ನ ಸ್ಟಾರ್ಟ್ ಮಾಡ್ತಾರೆ, ಇವರಿಗೆ ಜಾಸ್ತಿ ಕಸ್ಟಮರ್ಸ್ ಸಿಗ್ತಾರೆ. ಸೊ ಅದಲ್ದಲೇ ಏನ್ ಮಾಡ್ತಾರೆ, ಈಗ ನಾನ್ ತಗೊಂಡು ನಾನ್ ಯೂಸ್ ಮಾಡ್ತಾ ಇದ್ದೆ, ನಾನ್ ಇನ್ 10 ಅದಕ್ಕೆ ಕರ್ಕೊಂಡು ಬಂದ್ರೆ ನನ್ಗೆ ಇಷ್ಟು $ ವಾಪಸ್ ಬರುತ್ತೆ ಅಂತ ಹೇಳಿ ಆಗುತ್ತೆ. ಸೊ ಅವಾಗ ಇಟ್ ವೆಂಟ್ ಆನ್ ಲೈಕ್ ಎನಿಥಿಂಗ್, ತುಂಬಾ ಚೆನ್ನಾಗುತ್ತೆ. ನಾವೆಲ್ಲ ಈಗ ಪೇಪಾಲ್ ಕಂಪನಿ ಬಗ್ಗೆ ಮಾತಾಡ್ತೀವಲ್ಲ, ಅದೇ ಇದು. ಸೊ ಹೀಗೆ ಮುಂದುವರಿತಾ ಯಾವತ್ತಿಗೂ ಧೃತಿಗೆಡದೆ ಹಾಗೆ ಆಗತ್ತೆ ಅಂತ ಸಣ್ಣ ಸಣ್ಣ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಳ್ತಾ ಹೋಗಿ ಸ್ಟಾರ್ಟ್ಅಪ್ಗಳಲ್ಲಿ ನಾವು ಮೇಲ್ ಬರಕ್ಕೆ ಸಾಧ್ಯ. ಎಲ್ಲಾ ಸ್ಟಾರ್ಟ್ಅಪ್ ಕ್ಲಿಕ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ತುಂಬಾ ಬಿದ್ದೋಗಿರುತ್ತೆ. ಬಟ್ ಅದಕ್ಕೆ ಮತ್ತೆ ಹೇಗೆ ಎದ್ದು ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಬರೀ ಐಡಿಯಾ ಸೂಪರ್ ಆಗಿದ್ರೆ ಸಾಲದು, ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದನ್ ಇಟ್ಸ್ ಇನ್ಹರೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಸ್ಟಾರ್ಟ್ಅಪ್ ಅಂತ ಅಂದ್ರೆ ನೀವು ಹೇಳುವ ಪ್ರಕಾರ ಅದೊಂದು ದೊಡ್ಡ ಉದ್ದಿಮೆಯೂ ಅಲ್ಲ, ಸಣ್ಣ ಉದ್ದಿಮೆಯೂ ಅಲ್ಲ, ಅಥವಾ ಎರಡೂ ಆಗಿರ್ಬೋದು. ಸಣ್ಣ ಉದ್ದಿಮೆಯೂ ಆಗಿರ್ಬೋದು, ದೊಡ್ಡ ಉದ್ದಿಮೆಯೂ ಕೂಡ ಆಗಿರಬಹುದು. ಬಹಳ ಮುಖ್ಯವಾಗಿ ಜ್ಞಾನವನ್ನ ಆಧರಿಸಿ ರಚನೆಗೊಂಡಂತಹ ಒಂದು ಉದ್ದಿಮೆಯನ್ನ ನಾವು ನವೋದ್ಯಮ ಅಂತ ಹೇಳಿ ಕರೀಬಹುದು. ಅದು ಸತ್ಯವೂ ಕೂಡ ಹೌದು. ಯಾಕೆ ಅಂತ ಅಂದ್ರೆ ನವೋದ್ಯಮ ಅಂದ ತಕ್ಷಣ ಸುಮ್ಮನೆ ಎಲ್ಲರೂ ಮಾಡಿರೋಂಥದ್ದನ್ನು ಮಾಡೋ ಅಂಥದ್ದಲ್ಲ, ಒಂದು ರೀತಿ ವಿಭಿನ್ನವಾಗಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡತಕ್ಕಂತಹ ಈ ಉದ್ಯಮಗಳನ್ನ ನಾವು ನವೋದ್ಯಮಗಳು ಅನ್ನುವಂಥದ್ದನ್ನ ಹೇಳಬಹುದು. ಈ ನವೋದ್ಯಮ ದಿವಸ 16 ಜನವರಿ ಅವತ್ತೇ ಯಾಕೆ ಅದನ್ನ ಆಚರಣೆಯನ್ನ ಮಾಡಲಾಗುತ್ತೆ, ಮತ್ತೆ ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಕ್ಯ ಇರುತ್ತೆ, ಈ ಸಾಲಿನ ಘೋಷವಾಕ್ಯ ಏನು? ಈ ಸ್ಟಾರ್ಟ್ಅಪ್ ಡೇ ಅನ್ನೋದನ್ನ 2016 ಇನಿಷಿಯೇಟ್ ಮಾಡ್ತಾರೆ. ಉದ್ದೇಶ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ಇನ್ ಟು ಎ ಕಂಟ್ರಿ ಆಫ್ ಜಾಬ್ ಕ್ರಿಯೇಟರ್ಸ್ ದ್ಯಾನ್ ಬೀಯಿಂಗ್ ಜಾಬ್ ಸೀಕರ್ಸ್. ನಾವೆಲ್ಲರೂ ಎಲ್ ಕೆಲ್ಸ ಸಿಗುತ್ತೆ ಅಂತಾನೆ ಹುಡುಕ್ತಾನೆ ಇರ್ತೀವಿ. ಅದಕ್ಕಿಂತ ನಾವೇ ಯಾಕೆ ಕೆಲಸ ಜಾಬ್ ಕ್ರಿಯೇಟರ್ಸ್ ಆಗಬಾರದು ಅನ್ನೋದೇ ಒಂದು ಉದ್ದೇಶ ಈ ಸ್ಟಾರ್ಟ್ಅಪ್ ಡೇದು. ಸೊ ಇದು 2016 ಸ್ಟಾರ್ಟ್ ಆಯ್ತು. ನೀವು ಕೇಳಿದಾಗೆ ಈ ವರ್ಷದ ಥೀಮ್ ಆಫ್ 2025 ಇಟ್ ಈಸ್ ಎನ್ಕರೇಜಿಂಗ್ ಇನೋವೇಷನ್, ಮೋಟಿವೇಟಿಂಗ್ ನ್ಯೂ ಆಂಟ್ರಪ್ರೂನರ್ಸ್ ಟು ಕಾಂಟ್ರಿಬ್ಯೂಟ್ ಟು ಸಾಲ್ವಿಂಗ್ ಕ್ರಿಟಿಕಲ್ ಚಾಲೆಂಜಸ್ ವಿತ್ ಇನೋವೇಟಿವ್ ಅಪ್ರೋಚಸ್ ಅಂತ ಹೇಳಿ ಈ ವರ್ಷ ತಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಅದರ ಉತ್ತೇಜನಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾ ಹೌದು. ತುಂಬಾ ಸೌಲಭ್ಯಗಳಿದೆ. ನಾವು ಆ ನಿಟ್ಟಿನಲ್ಲಿ ಓದಿ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ರೆ, ನಾವು ಕರೆಕ್ಟ್ ಆಗಿ ಉಪಯೋಗ ಪಡಿಸ್ಕೊಂಡ್ರೆ ತುಂಬಾ ಮೇಲ್ ಬರಬಹುದು. ಈ ಉದ್ದಿಮೆಗಳು ಅಂತ ಅಂದಾಗ ಬಹಳ ಹಿಂದೆ ನಾವೊಂದು 15-20 ವರ್ಷದ ಹಿಂದಕ್ಕೆ ಆಲೋಚನೆ ಮಾಡಿದ್ರೆ ಯಾರತ್ರ ಹಣ ಇರ್ತಾಯಿತ್ತೋ ಅಂತವ್ರು ಮಾತ್ರ ಹೊಸ ಹೊಸ ಉದ್ದಿಮೆಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. ಅದರ ಮೂಲಕ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಮತ್ತೆ ಅವ್ರಿಗೆ ಗಳಿಕೆಯೂ ಕೂಡ ಆಗ್ತಾ ಇತ್ತು. ಆದ್ರೆ ಈ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅನ್ನುವಂಥದ್ದು ಆ ರೀತಿ ಅಲ್ಲ. ಯಾರಾದ್ರೂ ಕೂಡ ಈ ನವೋದ್ಯಮಗಳನ್ನ ಪ್ರಾರಂಭವನ್ನ ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ನವೋದ್ಯಮಗಳನ್ನ ಮಾಡಲಿಕ್ಕೆ ಹಣ ಸಂಗ್ರಹ ಹೇಗೆ ಅಥವಾ ಹಣವನ್ನ ಹೇಗೆ ಹೊಂದಿಸಿಕೊಳ್ಬಹುದು? ಇಲ್ಲಿ ಮುಖ್ಯವಾಗಿ 5 ಮೂಲಗಳಿದೆ. ಒಂದು, ನೀವು ಆಗ್ಲೇ ಹೇಳ್ದಾಗೆ ನಮ್ಮದೇ ಸ್ವಂತ ಹಣ, ನಮ್ಮ ಹತ್ರನೇ ಹಣ ಇದೆ. ಸೊ ಅವಾಗ ಅದಿನ್ನು ತುಂಬಾ ಒಳ್ಳೇದು. ನಮ್ಮ ಹಣ ನಾವು ಖರ್ಚು ಮಾಡ್ಬೇಕಾದ್ರೆ ತುಂಬಾ ಕಂಟ್ರೋಲ್ಡ್ ಆಗಿರ್ತೀವಿ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಅಂದ್ರೆ ಇಲ್ಲಿ ಟೈಮ್ ತುಂಬಾ ಉಳಿಯುತ್ತೆ. ಈ ಹಣ ಇಲ್ದೆ ಹೋದ್ರೆ ಏನಾಗುತ್ತೆ, ಹಣ ಸಂಗ್ರಹಿಸಕ್ಕೆ ನಮಗ್ ಟೈಮ್ ಬೇಕಾಗುತ್ತೆ. ಸೊ ನಮ್ದೇ ಸ್ವಂತ ಹಣ ಇರೋದ್ರಿಂದ ಅಥವಾ ನಮ್ ಕುಟುಂಬದ ಹಣ ಆದಾಗ ನಾವ್ ಅದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ, ಪ್ಲಸ್ ನಮ್ಗೆ ಸಮಯದ ಅಭಾವ ಆಗಲ್ಲ, ನಾವ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಹೋಗ್ತೀವಿ. ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಗುರ್ಗಾಂವ್ ಅಲ್ಲಿ ಗ್ರೇಟ್ ಲರ್ನಿಂಗ್ ಅಂತ ಹೇಳಿ 2013 ಸ್ಟಾರ್ಟ್ ಮಾಡ್ತಾರೆ. ಈ ಗ್ರೇಟ್ ಲರ್ನಿಂಗ್ ಅನ್ನೋದೇನು ಅಂತ ಅಂದ್ರೆ, ಈಗ ನನಗೆ ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಥವಾ ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಇನ್ನೂ ಕಲಿಯೋ ಆಸಕ್ತಿ ಇದೆ, ಆದ್ರೆ ನಿಮ್ಗೆ ಹೋಗ್ಲಿಕ್ಕಾಗಲ್ಲ, ಯಾವ್ದೋ ಒಂದ್ ಡಿಗ್ರಿ ಕಾಲೇಜಿಗೆ ಮತ್ತೋಗ್ ಸೇರ್ಕೊಳಕ್ ಆಗಲ್ಲ, ಒಂದ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗಿ ಸೇರ್ಕೊಳಕ್ ಆಗಲ್ಲ ಅಂದಾಗ ಅದಕ್ಕೆ ಆದಂತ ವೆಬ್ಸೈಟ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಅವರು ಸಮಯದ ಅಭಾವ ಇರೋರೆಲ್ಲರೂ ಅದನ್ನ ಉಪಯೋಗಿಸ್ಕೊತಾ ಹೋದ್ರು. ಅಲ್ಲಿ ಫೀಸ್ ಕಟ್ಟೋದು ಅದು ಆನ್ಲೈನ್ ನಡೀತಾ ಇರುತ್ತೆ. ಮಾಡ್ತಾ ಹೋದಾಗ ಹೀಗೆ ಮಾಡಿ ಅವರು 2018 150 ಕೋಟಿ ಆದಾಯ ಆಗುತ್ತೆ. ಸೊ ಹೀಗೆ ಮುಂದಿನ ಬೆಳವಣಿಗೆ ಈಗ ನೀವು ನೋಡ್ತಾ ಇದೀರಾ, ಎಲ್ಲರೂ ಆನ್ಲೈನ್ ನಲ್ಲೇ ಕಲಿತಾ ಹೋಗ್ತಾ ಇದಾರೆ. ಸೊ ಅದು ಒಂದು, ಅದು ನಮ್ಮ ಹಣದಲ್ಲಿ ನಾವು ಮಾಡೋ ಅಂತದ್ದು. ಎರಡನೇದು ಕ್ರೌಡ್ ಫಂಡಿಂಗ್ ಅಂತ ಹೇಳಿ, ಈಗೆಲ್ಲ ಕ್ರೌಡ್ ಫಂಡಿಂಗ್ ಅಂತಾನೆ ಅಂತರ್ಜಾಲ ತಾಣಗಳಿವೆ. ಅಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ತಮ್ಮ ಕಂಪನಿ ಐಡಿಯಾನ ಹಾಕ್ತಾರೆ, ಉದ್ದೇಶ ಎಲ್ಲವನ್ನ ತಿಳಿಸ್ತಾರೆ, ಅದರಲ್ಲಿ ನಂಬಿಕೆ ಇರೋರು ಹಣ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟರ್ಸ್ ತುಂಬಾ ಜನ ಇರ್ತಾರೆ ಅಲ್ಲಿ. ಸೊ ದಿನನಿತ್ಯದ ಕೆಲಸದಲ್ಲಿ ಏನಾಗುತ್ತೆ, ಆ ಕ್ರೌಡ್ ಫಂಡಿಂಗ್ ಅಲ್ಲಿ ಅಷ್ಟೊಂದ್ ಜನ ನಮ್ಮ ಒಂದು ಸ್ಟಾರ್ಟ್ಅಪ್ ಗೆ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಪಾತ್ರ ಅಥವಾ ನಿಯಂತ್ರಣ ಏನು ಇರೋದಿಲ್ಲ. ಸೊ ಫ್ರೀ ಹ್ಯಾಂಡ್ ಇಲ್ಲಿ ಯಾರು ಸ್ಟಾರ್ಟ್ಅಪ್ ಮಾಡ್ತಿರ್ತಾರೆ ಅವರಿಗೆ ಅವರು ನಾನು ಹಣ ಹಾಕಿದೀನಿ ಏನ್ ಮಾಡ್ತಾ ಇದೀಯಾ ಹಾಗೆ ಹೀಗೆ ಅಂತ ಫಾಲೋ ಅಪ್ ಮಾಡೋರಿರಲ್ಲ. ಇವರೊಂದ್ ಫ್ರೀ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು. ಅದು ಒಂದು ಅಡ್ವಾಂಟೇಜ್ ಕ್ರೌಡ್ ಫಂಡಿಂಗ್ ಸೈಟ್ ಅಲ್ಲಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಆ ವೆಬ್ಸೈಟ್ ಅಲ್ಲಿ ಸಿನಿಮಾಗಳು ಕೂಡ ಬಂದು ಕ್ರೌಡ್ ಫಂಡಿಂಗ್ ಅಲ್ಲಿ, ಹಾಗೆ ತುಂಬಾ ಲಕ್ಷಾಂತರ ಡಾಲರ್ಸ್ ನ ಸ್ಟಾರ್ಟ್ಅಪ್ ಗಳಿಗೆ ಇನ್ವೆಸ್ಟ್ ಮಾಡಿರೋದು ಉಂಟು ಈ ರೀತಿಲಿ. ಸೊ ಕೆಲವೊಂದು ವೆಬ್ಸೈಟ್ ಗಳು ಹೇಳ್ಬೇಕು ಅಂದ್ರೆ ಕಿಕ್ ಸ್ಟಾರ್ಟರ್, ಇಂಡಿಗೋಗೋ, ರಾಕೆಟ್ ಹಬ್, ಗೋ ಫಂಡ್ ಮೀ, ಕ್ರೌಡ್ ರೈಸ್ ಇತ್ಯಾದಿಗಳೆಲ್ಲ ಇದಾವೆ. ಅದು ಕ್ರೌಡ್ ಫಂಡಿಂಗ್, ಒಂದು ಸ್ವಂತ ಹಣ, ಇನ್ನೊಂದು ಕ್ರೌಡ್ ಫಂಡಿಂಗ್, ಇನ್ನೊಂದು ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ. ಇಲ್ಲಿ ಯಾರೋ ಒಬ್ಬ ಮನುಷ್ಯ ಅವನೇ ಪೂರ್ತಿ ಹಣ ಹಾಕ್ತಾನೆ. ಯಾವ ಪೀಪಲ್ ದೇ ವಿಲ್ ಇನ್ವೆಸ್ಟ್ ದೇರ್ ಓನ್ ಮನಿ ಫಾರ್ ಅನ್ ಐಡಿಯಾ ಟುವರ್ಡ್ಸ್ ಸ್ಟಾರ್ಟ್ಅಪ್. ಆಮೇಲೆ ಅವರು ಹೈ ಸ್ಟೇಕ್ಸ್ ತಗೊಳ್ತಾರೆ ಅದ್ರದ್ದು. ಸೊ ಇಲ್ಲಿ ತುಂಬಾ ರಿಸ್ಕ್ ಇದೆ, ಸಂಪೂರ್ಣ ಹಣ ಅವರೇ ಹಾಕೋದ್ರಿಂದ ಅವರು ತುಂಬಾನೇ ಅದ್ರ ಬಗ್ಗೆ ಮುತುವರ್ಜಿ ವಹಿಸೇ ವಹಿಸ್ತಾರೆ, ಆಗ್ತಾ ಇರತ್ತೆ. ಇದು ಒಂದು ರೀತಿ ಫುಲ್ ಹಣ ಹಾಕಿ ಹೈ ಸ್ಟೇಕ್ಸ್ ತಗೊಳ್ಳೋದು. ಇನ್ ಕೆಲವರು ಏಂಜಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಶುರುನಲ್ಲೇ, ಫ್ಯೂಚರ್ ಅಲ್ಲಿ ಯಾರು ದೊಡ್ಡ ಇನ್ವೆಸ್ಟರ್ಸ್ ಬಂದ್ರೆ ಇವರು ಪಾಲುದಾರಿಕೆಯಲ್ಲಿ ಡಿಸ್ಕೌಂಟೆಡ್ ರೇಟ್ ಕೇಳ್ತಾರೆ. ಸೊ ಆ ತರ ಏಂಜಲ್ ಇನ್ವೆಸ್ಟರ್ಸ್ ಇದಾರೆ. ಅವ್ರು ಶುರುಲೇ ಏನು ತುಂಬಾ ಸ್ಟೇಕ್ಸ್ ತಗೊಳಕ್ ಹೋಗಲ್ಲ, ಒಂದಷ್ಟು ಅವಕಾಶ ಕೊಡ್ತಾರೆ, ಅವ್ರು ಬೆಳೆಯೋದಕ್ಕೆ ಬಿಡ್ತಾರೆ. ಆಮೇಲೆ ದೊಡ್ಡ ಸ್ಟೇಕ್ ಅವ್ರು ಯಾರು ಬಂತ ಅಂದ್ರೆ ಇವರು ಸ್ವಲ್ಪ ಹಿಂದೆ ಉಳಿದು ಆಯ್ತು ನಮ್ಗೆ ಸ್ವಲ್ಪನೇ ಸ್ಟೇಕ್ಸ್ ಕೊಡಿ ಬಟ್ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಕೊಡಿ ಅಂತ ಹೇಳಿ ತಗೊಳ್ತಾರೆ. ಸೊ ಈ ತರ ಕೂಡ ಇರುತ್ತೆ. ಈ ತರ ಅಂತರ್ಜಾಲ ತಾಣಗಳು ಇವೆ, ಇಂಡಿಯನ್ ಏಂಜಲ್ ನೆಟ್ವರ್ಕ್, ಏಂಜಲ್ ಡಾಟ್ ಕೋ, ಮುಂಬೈ ಏಂಜಲ್ಸ್ ಡಾಟ್ ಕಾಮ್, ಹೀಗೆ ತುಂಬಾ ತಾಣಗಳಿವೆ. ಇದು ಮೂರನೇದು ಏಂಜಲ್ ಇನ್ವೆಸ್ಟ್ಮೆಂಟ್. ನಾಲ್ಕನೇದು ವೆಂಚರ್ ಕ್ಯಾಪಿಟಲ್ ಅಂತ. ವೆಂಚರ್ ಕ್ಯಾಪಿಟಲ್ ಹೌದು, ಇದೊಂಥರ ಪ್ರೊಫೆಷನಲ್ ಫಂಡ್, ಕ್ರೋರ್ಸ್ನಲ್ ಫಂಡ್ ಮಾಡ್ತಾರೆ ಇವರು. ಎಲ್ಲ ಒಟ್ಟಿಗೆ ಸೇರಿ ಒಂದು ಫಂಡ್ ಇಟ್ಟಿರ್ತಾರೆ. ಇವರು ಇನಿಷಿಯಲಿ ಶೇರ್ ತಗೊಳ್ತಾರೆ, ಆದ್ರೆ ತುಂಬಾ ಇನ್ವಾಲ್ವ್ ಕೂಡ ಆಗ್ತಾರೆ. ಅವರು ಮೆಂಟರಿಂಗ್ ಮಾಡ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರ್ತಾರೆ, ಅವ್ರು ಒಬ್ಬರಾಗಿರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ. ಪ್ರತಿ ಒಂದು ಡಿಸಿಷನ್ ತಗೊಳ್ತಾರೆ, ಹಣ ಗಳಿಕೆ ಬಗ್ಗೆ ಅವರಿಗೆ ತುಂಬಾ ಅನುಭವ ಇರುತ್ತೆ. ಯಾಕಂದ್ರೆ ಅವ್ರ ಕೆಲ್ಸನೇ ಇದು ವೆಂಚರ್ ಕ್ಯಾಪಿಟಲಿಸ್ಟ್ಗೆ, ದುಡ್ಡು ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋದು, ಅವ್ರನ್ನ ಫಾಲೋ ಅಪ್ ಮಾಡೋದು, ಮೆಂಟರಿಂಗ್ ಮಾಡೋದು, ಆ ಸ್ಟಾರ್ಟ್ಅಪ್ ಚೆನ್ನಾಗಾಗೋ ತನಕ ಅವ್ರು ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರದ್ದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಈ ವೆಂಚರ್ ಕ್ಯಾಪಿಟಲಿಸ್ಟ್ ಇದರಲ್ಲಿ ಇರುತ್ತೆ ಫಂಡ್ ಮಾಡ್ತಾ. ಸೊ ಅದಕ್ಕೆ ಬೇಕಾಗ ಅಂತದನ್ನ ನಾವು ನೆಕ್ಸಸ್ ವಿಪಿ ಅಂತ ಹೇಳಿದೆ, ಹೆಲಿಯಾನ್ ವಿಸಿ, ಕಲಾರಿ, ಆಕ್ಸೆಲ್, ಬ್ಲೂಮ್ ವೆಂಚರ್ಸ್ ಅಂತ ಈ ತರ ತುಂಬಾ $100 billion ತನಕ ಇನ್ವೆಸ್ಟ್ ಮಾಡೋರಿದ್ದಾರೆ. ಸೊ ಇದು ವೆಂಚರ್ ಕ್ಯಾಪಿಟಲಿಸ್ಟ್. ಇನ್ನೊಂದು ಕಡೆಯದಾಗಿ ಇನ್ಕ್ಯುಬೇಟರ್ ಅಂಡ್ ಆಕ್ಸಿಲರೇಟರ್ ಫಂಡ್ಸ್ ಅಂತ ಹೇಳಿದೆ. ಈ ಇನ್ಕ್ಯುಬೇಟರ್ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಅಂತದೆ, ಮೊಟ್ಟೆ ಕಾವು ಕೊಟ್ಟು ಮರಿ ಮಾಡುವ ಪ್ರಕ್ರಿಯೆಗೆ ಇನ್ಕ್ಯುಬೇಟರ್ ಅಂತೀವಿ. ಇಲ್ಲ ಪ್ರೀಮೆಚೂರ್ಡ್ ಬೇಬೀಸ್ ಹುಟ್ಟಿದ್ದು ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಅದು ಒಂದು ಬೆಳವಣಿಗೆಗೆ, ಆ ರೀತಿಯದೇ ಒಂದು ಅರ್ಥ. ಸೊ ಆಕ್ಸಿಲರೇಟರ್ ಫಂಡ್ಸ್ ಅಂತ ಅಂದ್ರೆ ವೇಗವನ್ನು ಹೆಚ್ಚಿಸೋದಕ್ಕೆ ಒಂದು ಸಾಧನ. ಸೊ ಈಗ ಇನ್ಕ್ಯುಬೇಷನ್ ಫಂಡ್ ಅಂದ್ರೆ ಒಂದು ಸ್ಟಾರ್ಟ್ಅಪ್ ಎಂಬ ಮಗುವನ್ನು ನಡೆಯುವ ಹಂತಕ್ಕೆ ತಗೊಂಡೋಗೋದನ್ನ ಇನ್ಕ್ಯುಬೇಷನ್ ಫಂಡ್ ಅಂತ ಹೇಳ್ತೀವಿ. ಆಕ್ಸಿಲರೇಟರ್ ಫಂಡ್ ಅಂದ್ರೆ ಆ ಮಗುವನ್ನ ಜಿಗಿಯುವ ಹಂತಕ್ಕೆ ತಗೊಂಡೋಗೋದು ಇದೆ. ಸೊ ಅದೊಂದು ಜಿಗಿಯುವ ಹಂತಕ್ಕೆ ತಗೊಂಡೋಗೋದನ್ನ ಆಕ್ಸಿಲರೇಟರ್ ಫಂಡ್ಸ್. ಈ ತರ ಫಂಡ್ಸ್ಗಳು ಕೂಡ ನಮ್ಗೆ ಗೌರ್ಮೆಂಟ್ನಲ್ಲೂ ಕೂಡ ಸೌಲಭ್ಯಗಳು ತುಂಬಾ ಇದೆ. ಸೊ ಹೇಗೆ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಸೊ ಈ ತರ ಕ್ರೌಡ್ ಫಂಡಿಂಗ್ ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅವ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಐಡಿಯಾ ನೋಡ್ತಾರೆ, ನಾವು ಪ್ರೆಸೆಂಟ್ ಮಾಡಬೇಕು ಅವ್ರ ಮುಂದೆ. ಸೊ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ರೋಡ್ ಮ್ಯಾಪ್, ರೆವಿನ್ಯೂ ಪ್ರೊಜೆಕ್ಷನ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ನಾವು ಅವ್ರನ್ನ ಒಪ್ಪಿಸ್ಬೇಕಲ್ವಾ, ಅವ್ರು ನಮ್ಗೆ ಇನ್ವೆಸ್ಟರ್ಸ್ ಆಗ್ತಾ ಇದಾರೆ, ಅವ್ರಿಗೆ ಆ ಕ್ಲಾರಿಟಿ ಇರಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಬೇರೆ ಹೆಸರು ತಗೊಂಡು ಹೇಳ್ತೀನಿ, ನಂದಿನಿ ಅಂತ ಹೇಳಿ ಅಂತ. ಸೊ ಅವರು ಸ್ವೀಡನ್ಗೆ ಒಂದು ಈ ತರ ಒಂದು ಐ ಇನ್ವೆಸ್ಟ್ಮೆಂಟ್ ಪಿಚ್ಚರ್ಸ್ ನಡೀತಿದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಉದ್ದೇಶದಲ್ಲಿ ಹೋಗ್ತಾರೆ. ಏನಕ್ಕೆ ಅಂತ ಅಂದ್ರೆ ಆ ಮೊದಲನೇ ಪಡೆ ಏನಿರುತ್ತೆ, ಕೋರ್ ಕಮಿಟಿ, ಅಷ್ಟು ಒಳ್ಳೆ ಕಮಿಟಿ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಎಲ್ಲ ಇರ್ತಾರೆ. ಸೊ ಆ ಥರದ್ದೊಂದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಲ್ಲಿ ಹೋಗ್ತಾರೆ. ಬಟ್ ಅವ್ರ ಪ್ರೆಸೆಂಟೇಷನ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ಡ್ ಇದ್ರು ಕೂಡ ದೇರ್ ವಿಲ್ ಬಿ ನೋ ಒನ್ ವಾಯ್ಸ್, ಒಬ್ಬೊಬ್ರು ಒಂದೊಂದು ರೀತಿ ಅಲ್ಲಿ ಮೆಸ್ಅಪ್ ಕ್ರಿಯೇಟ್ ಮಾಡ್ತಾರೆ. ಶಿ ಕೇಮ್ ಬ್ಯಾಕ್, ಇನ್ವೆಸ್ಟೇ ಮಾಡಲ್ಲ. ಸೊ ಪ್ರೆಸೆಂಟೇಷನ್ ಅಷ್ಟು ಮುಖ್ಯ ಆಗುತ್ತೆ. ಜನ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಕೂಡ, ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ತೊಡಗಿಸ್ಕೋತೀವಿ ಅಂತ ಹೋದ್ರು ಕೂಡ ಅವರು ವಾಪಸ್ ಬಂದ್ರು. ಸೊ ಆ ಪ್ರಿಪರೇಷನ್ ಅನ್ನೋದು ತುಂಬಾ ಮುಖ್ಯ. ಮೊದಲನೇ ಪಡೆ ಎಲ್ಲರಿಗೂ ಸಮ್ಮತವಾಗಿರ್ಬೇಕು, ಸತ್ಯಕ್ಕೆ ಹತ್ತಿರವಾಗಿರ್ಬೇಕು, ಯಾವ ದ್ವಂದ್ವವೂ ಇರಬಾರ್ದು. ಒಂದು ಕಥನವನ್ನೇ ನಾವು ತಯಾರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ಆಗಷ್ಟೇ ನಾವು ಇನ್ವೆಸ್ಟರ್ಸ್ ನ ಒಪ್ಸಕ್ಕಾಗತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ಆರಂಭ ಶೂರತ್ವ ಅಂತ ಹೇಳಿ. ಅಂತ ಅಂದ್ರೆ ಏನಾದ್ರೂ ಹೊಸದು ಕಣ್ತು ಅಂತ ತಕ್ಷಣ ನಾವು ಅದನ್ನು ಪ್ರಾರಂಭ ಮಾಡಲಿಕ್ಕೆ ತೋರಿಸುವಂತಹ ಹುಮ್ಮಸ್ಸನ್ನ ಅದರ ಯಶಸ್ಸಿಗೆ ಕೊಡೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ನವೋದ್ಯಮಗಳು ಏನಿದ್ದಾವೋ ಇವುಗಳನ್ನ ಪ್ರಾರಂಭ ಮಾಡಿದ ನಂತರ ಅವು ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಹೇಗೆ ಕೆಲಸವನ್ನ ಮಾಡಬೇಕಾಗತ್ತೆ? ಈಗ ನನ್ನ ಹತ್ರ ಒಂದು ಸ್ಟಾರ್ಟ್ಅಪ್ ಐಡಿಯಾ ಇದೆ, ನಂದು ಸ್ಟಾರ್ಟ್ಅಪ್ ಕಂಪನಿ ಇದೆ, ನಾನೇ ಸಿಇಒ. ನಿಮ್ಮಲ್ಲಿರೋ ಐಡಿಯಾವನ್ನ ಉತ್ಪನ್ನಕ್ಕೆ ತರುವ ಎಲ್ಲಾ ಚಾಕಚಕ್ಯತೆ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳೋಣ, ಪ್ರವೀಣತೆ ಎಲ್ಲ ಇದೆ. ಸೊ ಇವರು ಸಿಇಒ ಆಗ್ಬೋದು, ನಾನು ಸಿಇಒ ಆಗ್ಬೋದು, ಬಟ್ ನೆಕ್ಸ್ಟ್ ಬೇಕಾಗಿರೋದು ತಾಂತ್ರಿಕ ನಿರ್ದೇಶನ. ಸೊ ಇದಕ್ಕೆ ಸಿಟಿಒ ಅಂತ ನಾವು ಕರಿತೀವಿ, ಅದರ ಅವಶ್ಯಕತೆ ಕೂಡ ಇದೆ. ಸೊ ಈ ಸಿಟಿಒ ಅನ್ನೋರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೇಕು. ಆ ಹಿಂದೆ ಯಾವ್ದಾರ ಒಂದು ಕಂಪ್ನಿನಲ್ಲಿ ಯಾವ್ದಾರ ಒಂದು ನಿಟ್ಟಿನಲ್ಲಿ ಏನಾರು ಒಂದು ಸಾಧಿಸಿರ್ಬೇಕು, ಹಾಗಷ್ಟೇ ಒಂದು ಎಕ್ಸ್ಪೀರಿಯನ್ಸ್ ಇದ್ರ ಬೇಸ್ಡ್ ಮೇಲೆ ಅವರು ತಾಂತ್ರಿಕ ನಿರ್ದೇಶನ ಮಾಡ್ಲಿಕ್ಕಾಗತ್ತೆ. ಎಲ್ಲಕ್ಕೂ ಮಿಗಿಲಾಗಿ ತನ್ನನ್ನ ತಾನು ಸಂಪೂರ್ಣವಾಗಿ ಒಡ್ಡಿಕೊಳ್ಳಲು ತಯಾರಿರಬೇಕು. ಅದು ತುಂಬಾ ಮುಖ್ಯವಾದದ್ದು. ಇದು ಒಂದು ಸಿಇಒ ಆಯ್ತು, ಸಿಟಿಒ ಆಯ್ತು, ಸೇಲ್ಸ್ ಹೆಡ್ ಅಂತ, ಅದು ತುಂಬಾ ಬೇಕಾಗಿರುವಂತದ್ದು. ಅಂದ್ರೆ ಒಬ್ಬ ಮಾರುಕಟ್ಟೆಯ ವಿಭಾಗದ ಮುಖ್ಯಸ್ಥ ಅವನು ಹೇಗಿರ್ಬೇಕು ಅಂದ್ರೆ, ಈ ಶುಡ್ ಬಿ ಏಬಲ್ ಟು ಸೆಲ್ ಅ ರೆಫ್ರಿಜರೇಟರ್ ಇನ್ ಅಂಟಾರ್ಟಿಕಾ. ಆ ಒಂದು ಮಟ್ಟಕ್ಕೆ ಆ ಸೇಲ್ಸ್ ಹೆಡ್ ಸ್ಮಾರ್ಟ್ನೆಸ್ ಇರಬೇಕು ಆತರ. ಸೊ ಇನ್ನು ನಾಲ್ಕನೆಯದಾಗಿ ಮಾನವ ಸಂಪನ್ಮೂಲ ಅಧಿಕಾರಿ. ಇವ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಹ್ಯೂಮನ್ ರಿಸೋರ್ಸಸ್ ಹೆಡ್ ಎಲ್ಲ ಯಾರನ್ನ ತಗೋಬೇಕು ಅನ್ನೋದು ಗೊತ್ತಿರಬೇಕು. ಬಂದ ಮೇಲೆ ಹ್ಯೂಮನ್ ರಿಸೋರ್ಸಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು, ಅವ್ರನ್ನ ಹೇಗೆ ಬಳಸ್ಕೊಂಡು ನಾವು ಸದುಪಯೋಗ ಪಡಿಸ್ಕೋಬೇಕು, ಸ್ಟಾರ್ಟ್ ಅಪ್ ಗೊತ್ತಿರಬೇಕು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಹೇಗೋ ಎಲ್ಲವನ್ನು ಏನ್ ಹೇಳ್ದೆ ನಾನು ಅದನ್ನೆಲ್ಲ ಮಾಡಬಹುದು, ಜೊತೆಗೆ ಫೈನಾನ್ಶಿಯಲ್ ಹೆಡ್ ಕೂಡ ಬೇಕು. ಸೊ ಇವನ್ನೆಲ್ಲ ಹೇಗೋ ನಾವು ಮಾಡ್ತಾ ಇರಬಹುದು, ಬಟ್ ಒಂದ್ ಸಲ ಒಂದು ಮಟ್ಟಕ್ಕೆ ಬೆಳೆದ್ಮೇಲೆ ಸಪರೇಟ್ ಸೆಕ್ಷನ್ಸ್ ಇರೋದು ತುಂಬಾ ಒಳ್ಳೇದು. ಸೊ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ ಕಂಪನಿ ತಮ್ಮದೇ ಅಂತ ತಿಳ್ಕೊಂಡು ಅದಕ್ಕಾಗಿ ತಮ್ಮೆಲ್ಲವನ್ನು ಸಮರ್ಪಿಸಿ ಪ್ರಾಮಾಣಿಕರಾಗಿರ್ಬೇಕು. ಅದು ತುಂಬಾ ಮುಖ್ಯ ಸ್ಟಾರ್ಟ್ಅಪ್ಸ್ ಅಲ್ಲಿ, ತುಂಬಾನೇ ಮುಖ್ಯ. ದೊಡ್ಡ ದೊಡ್ಡ ಕಂಪನಿ ಆದ್ರೆ ಯಾರೋ ಇನ್ವೆಸ್ಟ್ ಮಾಡಿರ್ತಾರೆ, ಇವ್ರೇನೋ ಒಂದು ಮಾಡ್ಯೂಲ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ, ನಡೆದೋಗ್ತಾ ಇರುತ್ತೆ. ಬಟ್ ಇಲ್ಲಿ ಒಂದು ಚಿಕ್ಕ ಸಂಸಾರ ಇದ್ದ ಹಾಗೆ ಒಬ್ರಿಗೊಬ್ರು ಕರೆಕ್ಟ್ ಆಗಿ ಎಲ್ಲವನ್ನು ವಿಷಯವನ್ನ ವಿನಿಮಯ ಮಾಡಿಕೊಂಡು ನಮ್ಮದೇ ಅಂತ ಹೇಳಿ ತಗೊಂಡೋಗ್ಬೇಕಾಗುತ್ತೆ. ಸೊ ಒಂದು ಕಂಪನಿ ಯಶಸ್ಸಿಗೆ ನನ್ನ ಪ್ರಕಾರ 5 P ಅಂತ ಹೇಳ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಮತ್ತೆ ಪ್ಯಾಷನ್ ತುಂಬಾ ಮುಖ್ಯ. ಇದು ನನ್ನ ಸೀನಿಯರ್ ಒಬ್ರು ತುಂಬಾ ಹೇಳ್ತಿರ್ತಾರೆ, ಹಾಗಾಗಿ ನಾನು ಅದನ್ನ ಬರೆದಿಟ್ಕೊಂಡಿದ್ದೀನಿ. ಸೊ ಪ್ರಾಡಕ್ಟ್ ಉತ್ಪನ್ನ ನಮ್ದೇನು ಅಂತ ಹೇಳಿ, ಪ್ರೈಸ್ ಬೆಲೆ, ಪ್ಲೇಸ್ ಯಾವ ಜಾಗದಲ್ಲಿ, ಎಲ್ಲದನ್ನು ಎಲ್ಲಾ ಜಾಗದಲ್ಲೂ ಮಾಡಕ್ಕಾಗಲ್ಲ. ಈಗ ನಾನು ರಾಜಸ್ಥಾನದಲ್ಲಿ ಸ್ವೆಟರ್ ಮಾರ್ತೀನಿ ಅಂತ ಹೇಳಿ ಕುತ್ಕೊಂಡ್ರೆ ಆಗಲ್ಲ. ಸೊ ಆಮೇಲೆ ಪ್ರಚಾರ, ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ಮಿಗಿಲಾಗಿ ಪ್ಯಾಷನ್, ಒಲವಿರ್ಬೇಕು ಅದ್ರ ಬಗ್ಗೆ. ಸ್ಟಾರ್ಟ್ಅಪ್ ನಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಅಂತಂದ್ರೆ ಅದು ಪ್ಯಾಷನ್. ಇವತ್ತು ನಾನಾಗ್ಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲೇ ಲಕ್ಷಾಂತರ ಸ್ಟಾರ್ಟ್ಅಪ್ ಗಳು ಇರ್ತಕ್ಕಂಥದ್ದು, ಅದರಲ್ಲಿ ಬೇರೆ ಬೇರೆ ತರಹ ಆಲೋಚನೆ ಮಾಡ್ತಕ್ಕಂಥವ್ರು ಕೂಡ ಸಾಕಷ್ಟು ಇರ್ತಾರೆ. ಹೇಗಿರ್ತಾರೆ ಸ್ಟಾರ್ಟ್ಅಪ್ ಮಾಡುವಂತವ್ರು? ಇದರಲ್ಲಿ ನಾನು ಗಮನಿಸಿದ ಹಾಗೆ, ಅದೇ ನಾನು ತುಂಬಾ ನಮ್ಮ ಸೀನಿಯರ್ ಒಬ್ಬರನ್ನ ಮಾತಾಡಿಸ್ತಾ ಇರ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದ ಹಾಗೆ, ಅವರು ಒಂದು ಅವ್ರದೇ ಒಂದು ಲೇಖನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 3 ವಿಭಾಗ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಕೆಲವರು ಏನು ಅಂದ್ರೆ, ಅವ್ರ ಫೋಕಸ್ ಫುಲ್ ರಿಸರ್ಚ್ ಮೇಲೆ ಇರುತ್ತೆ. ಉತ್ಪನ್ನ ಒಂದನ್ನ ಕಟ್ಬಿಡ್ತಾರೆ, ಆದ್ರೆ ಅದನ್ನ ಇನ್ನೊಬ್ರಿಗೆ ಮಾರ್ಬಿಡ್ತಾರೆ. ಅಂದ್ರೆ ಸ್ಟಾರ್ಟ್ಅಪ್ ಎಲ್ಲ ಮಾಡ್ಕೊಂಡು ಮುನ್ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಿರಲ್ಲ ಅವ್ರಿಗೆ. ಕರೆಕ್ಟ್, ಆತರ ಸ್ವಭಾವದವ್ರು ಅಲ್ಲ ಅವರು, ಬರೀ ಸಂಶೋಧನೆ ಮಾಡ್ತಕ್ಕಂತ. ಅದನ್ನ 20-20 ಪ್ಲೇಯರ್ಸ್ ತರ ಆಯ್ತು, ನಂದಾಯ್ತು, 20 ಮುಗಿಸ್ತೆ ಹೋದೆ ಅನ್ನೋ ತರ. ಇನ್ನೊಂದು ವಿಭಾಗ ಉತ್ಪನ್ನ ಒಂದನ್ನ ಕಟ್ಟಿ ಒಂದಷ್ಟು ಗ್ರಾಹಕರಿಗೂ ಕೂಡ ಅದನ್ನ ಮಾರಿ ಆದಾಯ ಕೂಡ ಗಳಿಸಿ ನಂತರ ಕಂಪನಿನ ಬೇರೆಯವರಿಗೆ ಕೊಟ್ಬಿಡ್ತಾರೆ ಲಾಭಕ್ಕಾಗಿ ಮಾರಾಟ ಮಾಡ್ತಾರೆ. ಇವರಂತರ ಒನ್ ಡೇ ಪ್ಲೇಯರ್ಸ್ ತರ ಅಂತ ಹೇಳ್ತಾರೆ. ಸೊ ಇನ್ನ ಒಂದು 3ನೇ ವಿಭಾಗ, ಉತ್ಪನ್ನವೊಂದನ್ನ ಕಟ್ಟಿ ಅದರ ಬಳಕೆದಾರರಿಗೆ ಮಾರಿ ತಮ್ಮದೇ ಒಂದು ಸಾಮ್ರಾಜ್ಯ ಕಟ್ಟಿ ಬೆಳೆಯೋ ಆಸೆ ಅವರಿಗೆ, ಹಾಗೆ ಬೆಳೀತಾರೆ. ಸೊ ಅವರು ಒಂಥರ ನಮ್ಮ ಟೆಸ್ಟ್ ಪ್ಲೇಯರ್ಸ್ ಅಲ್ಲೇ ನಿಂತ್ಕೊಂಡು ಸಮಾಧಾನವಾಗಿ ಮಾಡ್ಕೊಂಡು ಹೌದು ಹಾಗೆ ಅಂತ ಹೇಳಿ 3 ವಿಭಾಗನ ಜನರು ಇರ್ತಾರೆ. ಸ್ಟಾರ್ಟ್ಅಪ್ಸ್ ಅಲ್ಲಿ ನಾನು ಇನ್ನೊಂದು ಹೇಳಕ್ ಬಯಸ್ತೀನಿ ಅಂತ ಅಂದ್ರೆ, ಇಲ್ಲಿ ಅದೊಂದು ಚಿಕ್ಕ ಸಂಸಾರ ಸ್ಟಾರ್ಟ್ ಆದಂಗ ಆಗತ್ತೆ. ಸೊ ಅಲ್ಲಿ ನೌಕರರ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ, ಅವರ ಅಗತ್ಯಗಳನ್ನ ಪೂರೈಸೋದು. ಹ್ಯಾಪಿ ಎಂಪ್ಲಾಯಿ ಮೀನ್ಸ್ ಸಕ್ಸಸ್ ಅನ್ನೋ ತರಕ್ಕೆ ನೋಡ್ಕೊಂಡು ಅದರ ಆಗು ಹೋಗುಗಳನ್ನೆಲ್ಲ ತುಂಬಾ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಅಡ್ವೈಸ್ ಮಾಡ್ತಿರ್ತೀನಿ, ದೊಡ್ಡ ದೊಡ್ಡ ಕಂಪನಿ ಏಮ್ ಮಾಡಕ್ಕಿಂತ ಸ್ಟಾರ್ಟ್ಅಪ್ಸಿಗೆ ಹೋಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಸ್ಕ್ರಾಚ್ ಇಂದ ಗೊತ್ತಾಗತ್ತೆ ಏನಾಗತ್ತೆ ಅಂತ ಹೇಳಿ. ದೊಡ್ಡ ಕಂಪನಿಗೆ ಹೋದ್ರೆ ನನಗೆ ಅದ ಒಂದು ಮಾಡ್ಯೂಲ್ ಕೊಡ್ತಾರೆ, ನೀನು ಅದನ್ನ ಮಾಡ್ತೀಯ, ಕೋಡ್ ಮಾಡ್ತೀಯ, ಇಡ್ತೀಯ, ಬಿಡ್ತೀಯ, ಅಷ್ಟೇ, ಮುಗ್ದೋಯ್ತು. ಒಳ ಹೊಕ್ಕಿ ಏನು ನೋಡಕ್ಕಾಗಲ್ಲ. ಸ್ಟಾರ್ಟ್ಅಪ್ ಆದ್ರೆ ನಮಗೆ ಪ್ರತಿಯೊಂದು ಒಳಗೆ ಹೊರಗೆ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟ್ಅಪ್ ಗಳನ್ನ ಮಾಡಬಹುದಾ? ಈ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಈ ನವೋದ್ಯಮಗಳ ಪರಿಸ್ಥಿತಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಒಳ್ಳೆ ಪ್ರಶ್ನೆ. ಕೃಷಿಗೆ ಅಂತ ಹೇಳೇನೆ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿರ್ಬೋದು, ಇಂಡಿಯಾದಲ್ಲಿ ಇರ್ಬೋದು, ಹೌದು, ಎಲ್ಲ ತುಂಬಾನೇ. ಎಷ್ಟು ನಡೆಯುತ್ತೆ ಸಮಿಟ್ಸ್ ಎಲ್ಲ ಅಂತ ಅಂದ್ರೆ, ಅಲ್ಲಿ ಹೋಗಿ ನಾವು ಕೂತು ತಿಳ್ಕೋಬಹುದು. ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ವೆಬ್ಸೈಟ್ಸ್ ಗಳಿದೆ, ಅಲ್ಲೂ ತಿಳ್ಕೋಬಹುದು, ತಿಳ್ಕೋಬಹುದು ತುಂಬಾ ಇದೆ. ಈಗ ಕೂಡ ಶಿವಮೊಗ್ಗದಲ್ಲಿ ಈ 18ನೇ ತಾರೀಕು ಶನಿವಾರ ಮಲ್ನಾಡ್ ಸ್ಟಾರ್ಟ್ಅಪ್ ಸಮಿಟ್ ಅಂತ ನಡೀತಾ ಇದೆ, ಪ್ರೇರಣಾ ಕನ್ವೆನ್ಷನ್ ಹಾಲ್ ಅಲ್ಲಿ, PS ಕ್ಯಾಂಪಸ್ ಅಲ್ಲಿ. ಸೊ ಅಲ್ಲೂ ಕೂಡ ನನಗೆ ತಿಳಿದ್ಪಟ್ಟಂಗೆ 1,000 ಐಡಿಯಾ ಬಂದಿದೆ ಅಂತ ಹೇಳಿದ್ರು. ನನಗೆ ಇನ್ವೈಟ್ ಮಾಡಕ್ ಕಾಲ್ ಮಾಡಿದಾಗ ಅವ್ರ ಹತ್ರ ಹೇಳ್ತಿದ್ರು, ತುಂಬಾನೇ ಐಡಿಯಾಸ್ ಇರುತ್ತೆ, ಯಾವ್ಯಾವ ತರದ್ ತಗೊಂಡ್ ಒಂದ್ ಸ್ವಲ್ಪ ಟೆಕ್ನಾಲಜಿ ಟಚ್ ಕೊಟ್ಬಿಟ್ರಂತೂ ಸೊಲ್ಯೂಷನ್ಸ್ ಬೇಗ ಸಿಗ್ತಾ ಹೋಗುತ್ತೆ. ಒಂದು ಹೇಳ್ಬೇಕು ಅಂದ್ರೆ ಈ ಸಾಯಿಲ್ ಮಾಯಿಸ್ಚರ್ ಡಿಟೆಕ್ಷನ್ ನಾವು ಕೂಡ ಮಕ್ಕಳ ಹತ್ರ ಮಾಡಿಸಿದೀವಿ ಕಾಲೇಜ್ ನಲ್ಲಿ. ಸೊ ಅದು ಡ್ರಿಪ್ ಇರಿಗೇಷನ್ ಈಗ ಮಾಡಿಸಿದ್ವಿ ಇಲ್ಲಿ. ಸೊ ಅದು ಡ್ರಿಪ್ ಆಗ್ತಾ ಇರುತ್ತೆ, ಸಾಕು ಇಷ್ಟು ನೀರು ಅಂತ ಆದ ತಕ್ಷಣ ಮಾಯಿಸ್ಚರ್ ಡಿಟೆಕ್ಟ್ ಆಗಿ ನಿಂತೋಗುತ್ತೆ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೇವಾಂಶವನ್ನ ನೀಡ್ತಕ್ಕಂತ, ಅದು ನಾನು ಡ್ರಿಪ್ ಇರಿಗೇಷನ್ ಹೇಳಿದೆ. ಹಂಗೆ ಸ್ಪ್ರಿಂಕ್ಲರ್ ಇರ್ಬೋದು, ಯಾವ್ದಾದ್ರೂ ಇರ್ಬೋದು. ಸೊ ಆಟೋಮೇಟೆಡ್ ಸಾಯಿಲ್ ಮಾಯಿಸ್ಚರ್ ಡಿಟೆಕ್ಷನ್ ಅಂತ ಹೇಳಿ ಆ ತರದ್ದೆಲ್ಲ ಕಂಡುಹಿಡಿಬಹುದು. ಇನ್ನೊಂದು ಮಾಡಿಸಿದೀವಿ ನಾವು ಸ್ಟೂಡೆಂಟ್ಸ್ ಹತ್ರ. ಈಗ ಈ ಕಡೆ ಎಲ್ಲ ಅಡಿಕೆ ಬೆಳೀತಿದ್ದಾರೆ, ಹೌದು, ಅದನ್ನ ಕೀಳದೆ ಒಂದು ಕೆಲಸ. ಸೊ ಅದಕ್ಕೂ ಕೂಡ ಜೊತೆಗೆ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ನೆಲ್ಲ ಜೊತೆ ಮಾಡಿ, ಸೊ ಅದಕ್ಕೊಂದು ಹಾರ್ಡ್ವೇರ್ ಮಾಡಿಸಿ ಅಲ್ಲಿ ಜೊತೆಗೆ ಸಾಫ್ಟ್ವೇರ್ ಕೂಡ ಹಾಕಿ, ಸೊ ಇದು ಮೇಲೆ ಹೋಗಿ ಡಿಟೆಕ್ಟ್ ಮಾಡುತ್ತೆ ಯಾವ ಯಾವ ಅಡಿಕೆಗಳು, ಹೌದು, ಅಥವಾ ಅದು ಯಾವ್ದು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದೆ. ಹೌದು, ಕರೆಕ್ಟ್. ಸೊ ಅಂತದನ್ ಮಾತ್ರ ಕಿತ್ಬಿಟ್ಟು ಹಾಕೋ ತರ ಮಾಡಿದೀವಿ. ಸೊ ಅದಕ್ಕೆ ಪೇಟೆಂಟ್ ಕೂಡ ಆಗಿದೆ. ಈಗ ರೀಸೆಂಟ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಐಟಿಬಿಟಿ ಅವರು ಕೂಡ ಫಂಡ್ಸ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಮಾಡಬಹುದು. ತುಂಬಾ ಫಂಡ್ಸ್ ಬಗ್ಗೆ ಅಂತೂ ತುಂಬಾನೇ ಇದೆ, ನಾವು ಕರೆಕ್ಟ್ ಆಗಿ ನಾನು ಆಗ್ಲೇ ಹೇಳ್ದಾಗ ಪ್ರೆಸೆಂಟ್ ಮಾಡಬೇಕು, ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿ ಅದರದ ಸೌಲಭ್ಯಗಳನ್ನ ತಗೋಬೇಕು. ಸೊ ಈಗ ಇನ್ಸೆಕ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇರ್ತೀವಲ್ವಾ, ಸೊ ಅದು ಕೂಡ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಇರುತ್ತಲ್ವಾ. ಸೊ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ ಸರಿ, ಸೊ ನಾವು ತಗೋಬೇಕಾದ್ರೆ ಅದು ಅದೇ ಸ್ಟೇಟಸ್ ಅಲ್ಲಿ ಇದೆಯಾ, ಕ್ವಾಲಿಟಿ ರಿಪೋರ್ಟ್ ಬೇಕಾಗುತ್ತೆ ರಿಯಲ್ ಟೈಮ್. ಸೊ ರಿಯಲ್ ಟೈಮ್ ಕ್ವಾಲಿಟಿ ರಿಪೋರ್ಟ್ ನೀವೇನು ಅಲ್ಲೂ ಹೋಗಿ ನೋಡೋದ್ ಬೇಕಿಲ್ಲ, ರಿಯಲ್ ಟೈಮ್ ಕ್ವಾಲಿಟಿ ರಿಪೋರ್ಟ್ ನ ಕೂಡ ತಗೋಬಹುದು ದೂರದಿಂದ. ಆ ತರ ಒಂದು ಆಟೋಮೇಶನ್ ಕೂಡ ಮಾಡಬಹುದು ಹಾಗೆ. ಆಮೇಲೆ ಈ ಸ್ಮಾರ್ಟ್ ಪಂಪ್ ಕಂಟ್ರೋಲರ್ ಅಂತ ಹೇಳಿ ಬಂದಿದೆ. ಸೊ ಇರಿಗೇಷನ್ ಪಂಪ್ ಸೆಟ್ಅಪ್ಸ್, ಇದೆಲ್ಲ ಐಡಿಯಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಹೇಗೆ ಅದನ್ನ ಉಪಯೋಗಿಸ್ಕೋತೀವಿ ಅನ್ನೋದು ಬೇಕು. ಆಮೇಲೆ ಇನ್ನೊಂದು ನೋಡಿದೆ ನಾನು, 4-wheel ಕ್ವಾಡ್ ಬೈಕ್ ಡಿಸೈನ್ ಮಾಡಿದ್ದಾರೆ ಒಬ್ರು. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ಸ್, ವೀಟ್ ಕಟ್ಟಿಂಗ್ ಇದೆ, ಸ್ಪ್ರೇಯಿಂಗ್ ಇದೆ, ಶ್ರೆಡ್ಡಿಂಗ್ ಇದೆ, ಡಿಗ್ಗಿಂಗ್ ಎಲ್ಲದೂ ಇರುತ್ತೆ. ಸೊ ರೀಸೆಂಟ್ ಆಗಿ ಇನ್ನೊಬ್ರು ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೂ ಅದನ್ನ ಅದಕ್ಕೆ ಒಂಥರ ಫ್ಲಾಲೆಸ್ ಆಗಿ ಏನೂ ಇದಾಗದ ಹಾಗೆ ತುಂಬಾ ಚೆನ್ನಾಗಿ ಅದು ಮೂವ್ ಆಗೋ ತರ ಎಲ್ಲ ಮಾಡಿದ್ದಾರೆ. ಇದಲ್ದಲೇ ಒಂದು ಅಪ್ಲಿಕೇಶನ್ ಆಪ್ ಅಂತ ನಾವೇನ್ ಶಾರ್ಟ್ ಆಗಿ ಕರಿತೀವಿ, ವೆಬ್ಸೈಟ್ ಇದೆ. ಅದೇನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಕೊಳ್ಳುವವರಿಗೆ ಮತ್ತೆ ಮಾರ್ಕೊಳ್ಳೋರ್ಗೆ ಸಂಪರ್ಕ, ಆ ತರದ್ದು ಕೂಡ ತುಂಬಾ ಸಿಗುತ್ತೆ. ನಾನು ಬರೀ ಒಂದು ಅಡಿಕೆದ್ ಹೇಳಿದೆ, ಆ ತರ ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು, ತೆಂಗಿನಕಾಯಿಗಿರ್ಬೋದು ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು. ಇನ್ನೊಬ್ರು ನನ್ನ ಕಲೀಗ್ ಬಾಳೆ ಎಲೆ ಮೇಲೆ ಏನಾದ್ರು ರೋಗಗಳಿದ್ರೆ ಅದನ್ನ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಆ ತರದ್ದೆಲ್ಲ ತುಂಬಾ ಸಂಶೋಧನೆಗಳಾಗ್ತಾ ಇರತ್ತೆ. ಮುಂದಿನ ದಿನದಲ್ಲಿ ನಿಜವಾಗ್ಲೂ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ತುಂಬಾನೇ ಬರುತ್ತೆ, ಈಗಲೇ ಬರ್ತಾ ಇದೆ. ಹಾಗೂ ನೀವು ಎಲ್ಲ ನೋಡ್ತಿದ್ದೀರಾ, ಇದು ಹಾಸನದಲ್ಲೂ ಆಗಿದೆ, ಎಷ್ಟೊಂದು ಸಮಿಟ್ಸ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಆಗ್ತಾ ಇದೆ, ಈಗ ನಾನೇ ಹೇಳ್ದಾಗೆ ಈ ವಾರದಲ್ಲೇ ಶಿವಮೊಗ್ಗದಲ್ಲಿ ಆಗ್ತಾ ಇದೆ, ತುಂಬಾ ನಡೀತಾ ಇದೆ. ನಾವು ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ನೋಡ್ಬೇಕು. ಕೃಷಿಯನ್ನ ಆಧರಿಸಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ನವೋದ್ಯಮಗಳನ್ನ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ, ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಈಗ ಶಿವಮೊಗ್ಗದಲ್ಲಿ 18ನೇ ತಾರೀಕು ನಡೀತಾ ಇರತಕ್ಕಂತಹ ಈ ಮಲ್ನಾಡು ಸ್ಟಾರ್ಟ್ಅಪ್ ಸಮಿಟ್ ಏನಿದೆಯೋ ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು, ಇಲ್ಲಿ ಯಾರಾದ್ರೂ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸತಕ್ಕಂಥದ್ದು? ಇದಕ್ಕೇನು ಅವರು ಚಾರ್ಜ್ ಮಾಡಲ್ಲ, ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಬೇಕಾ? ಒಂದು ಗೂಗಲ್ ಫಾರ್ಮ್ ಇದೆ, ಬಟ್ ಸ್ಟಿಲ್ ಹಾಗೇನು ಹೋಗ್ಬೋದು, ಹೋಗಿ ಅಲ್ಲಿರ್ತಕ್ಕಂತ ಐಡಿಯಾಗಳನ್ನ ತಗೊಂಡು ಸ್ಟಾರ್ಟ್ಅಪ್ ಮಾಡುವ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಬಹುದು. ಇನ್ನು ಅವರು ಅಗ್ರಿ ಆಂಟ್ರಪ್ರಿನರ್ಸ್ ಗೆಲ್ಲ ಹಾನರ್ ಮಾಡ್ತಾ ಇದಾರೆ, ಅಗ್ರಿಟೆಕ್ ನ ಒಂದು ಉತ್ತೇಜನ ಕೊಡ್ಲಿಕ್ಕೆ ಅಂತಾನೆ ಅದನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಹಾಸನದಲ್ಲಿರ್ತಕ್ಕಂತಹ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಏನಿದೆಯೋ, ಇಲ್ಲಿ ಇರುವಂತಹ ಮೀರೈಸ್ ಫೌಂಡೇಶನ್ ಏನಿದೆಯೋ, ಇದರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ತಾವು ಇದ್ದೀರಿ. ಯಾವ್ದಾದ್ರು ನವೋದ್ಯಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ಈ ಮೀರೈಸ್ ಫೌಂಡೇಶನ್ ಅನ್ನುವಂಥದ್ದು ಹೇಗೆ ಸಹಾಯವನ್ನ ನೀಡ್ತಾ ಇದೆ? ಇದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ, ಹಾಗೆ ಒಂದು ಇನೋವೇಷನ್ ಸೆಂಟರ್ ಮಾಡೋಣ ಅಂತ ಹೇಳಿ ಮೀರೈಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೀರೈಸ್ದು ಫುಲ್ ಫಾರ್ಮ್ ಮಲ್ನಾಡ್ ಎನ್ಕ್ಲೇವ್ ಫಾರ್ ರಿಸರ್ಚ್ ಇನೋವೇಷನ್ ಇನ್ಕ್ಯುಬೇಷನ್ ಸ್ಟಾರ್ಟ್ಅಪ್ಸ್ ಅಂಡ್ ಆಂಟ್ರಪ್ರಿನರ್ಶಿಪ್ ಅಂತ. ಇದು ನನಗೆ ಹಾಗೇನು ಬಂದಂತ ಒಂದು ಹೆಸರಲ್ಲ, ಸ್ಟೂಡೆಂಟ್ಸ್ ಹತ್ರ ಇದೊಂದು ಕಾಂಪಿಟೇಷನ್ ತರ ಫ್ಲೋಟ್ ಮಾಡಿದಾಗ ಈ ತರ ಒಂದು ನನ್ನ ಎಲ್ಲ ವಿಷನ್ಸ್ ನ ಹಾಕಿದೆ ಅಲ್ಲಿ, ಆಬ್ಜೆಕ್ಟಿವ್ಸ್ ಈ ತರ ಇದೆ, ಈ ತರದೊಂದು ಇನೋವೇಷನ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು, ಇದಕ್ಕೊಂದು ಟೈಟಲ್ ಬೇಕು ಅಂತ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಕೊಟ್ರು. ನಾನು ಮತ್ತೆ ಆಗಿನ ಪ್ರಿನ್ಸಿಪಲ್ ಡಾಕ್ಟರ್ ಜಯಂತ್ ಸರ್ ಅಂತ ಇದ್ರು. ಸೊ ಅವರಿಬ್ರು ಕುತ್ಕೊಂಡು ಕಡೆಗೆ ಇದನ್ನ ಫ್ರೇಮ್ ಮಾಡಿದ್ವಿ. ಇದು ಎಷ್ಟು ಇದಾಗಿದೆ ಅಂದ್ರೆ, ಮಲ್ನಾಡ್ ಎನ್ಕ್ಲೇವ್, ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಎನ್ಕ್ಲೇವ್ ರಿಸರ್ಚ್ ಮಾಡಿ ಅದರಲ್ಲಿ ಬಂದಂತ ಇನೋವೇಷನ್, ಎರಡನೇ ಐ ಇನ್ಕ್ಯುಬೇಷನ್, ಆ ಇನೋವೇಷನ್ ಬಂದಂತ ಐಡಿಯಾನ ಇನ್ಕ್ಯುಬೇಟ್ ಮಾಡೋದಿಕ್ಕೆ ಮತ್ತೆ ಸ್ಟಾರ್ಟ್ಅಪ್ಸ್ ಆಗಿ ಅದನ್ನ ಬೆಳೆಯೋದಿಕ್ಕೆ ಬಿಟ್ಟು ಕಡೆಗೆ ನೀವು ಆಂಟ್ರಪ್ರಿನರ್ಸ್ ಆಗಿ ಅಂತ ಹೇಳಿ ಮಕ್ಕಳಿಗೆ ರಾದರ್ ದನ್ ಬೀಯಿಂಗ್ ಜಾಬ್ ಸೀಕರ್ಸ್ ಬಿ ಜಾಬ್ ಕ್ರಿಯೇಟರ್ಸ್ ಅಂತ ಹೇಳಿ ಮೋಟಿವೇಟ್ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿ, ಅವಾಗಿಂದ ಕೂಡ ನಾವು ತುಂಬಾ ಇನೋವೇಷನ್ ಆಕ್ಟಿವಿಟೀಸ್ ಅದೆಲ್ಲ ಆಂಟ್ರಪ್ರಿನರಲ್ ಆಕ್ಟಿವಿಟೀಸ್ ಮಾಡ್ತಾ ಬರ್ತಾ ಇದ್ವಿ. ಔಟ್ಕಮ್ ಚೆನ್ನಾಗಿ ಬರ್ತಾ ಹೋಯ್ತು. 2020 ನಾವು MHRD ISEಗೊಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ನಾವ್ ಏನೇ ಎಷ್ಟೇ ಕೆಲಸ ಮಾಡಿದ್ರು ಯಾರು ಒಬ್ರು ಮೆಜರ್ ಮಾಡಿ ಹೌದು ನೀವ್ ಹಿಂಗ್ ಮಾಡ್ತಿದೀರಾ ಅಂತ ಹೇಳಕ್ಕೂ ಬೇಕಲ್ಲ, ನಾವ್ ಸರಿ ಮಾಡ್ತಿದೀವ ಇಲ್ವಾ ಅಂತ. ಸೊ ಮಿನಿಸ್ಟ್ರಿಯಿಂದ ಆ ಒಂದ್ ಇದಕ್ಕೆ ಸಬ್ಮಿಟ್ ಮಾಡಿದಾಗ ಆ ವರ್ಷ 2021 3.5 stars ಔಟ್ ಆಫ್ 5 stars ಬಂತು ನಮ್ಗೆ. ಆಮೇಲೆ 4 stars ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಔಟ್ ಆಫ್ 5 stars. ಸೊ ಈ ಒಂದು ಇನೋವೇಷನ್ ಆಕ್ಟಿವಿಟೀಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಅಂತ ನಮ್ಮ ಕಾಲೇಜ್ನ ಮೆಂಟರ್ ಇನ್ಸ್ಟಿಟ್ಯೂಟ್ ಆಗಿ ಸೆಲೆಕ್ಟ್ ಆಗಿ ನಾವು 5 mentee ಇನ್ಸ್ಟಿಟ್ಯೂಟ್ಸ್ ಇದೆ ನಮ್ಗೆ, ಅವ್ರಿಗೆ ಮೆಂಟರಿಂಗ್ ಮಾಡ್ತಾ ಇದೀವಿ. ಸೊ ಈ ತರ ನಡೀತಾ ಹೋಗ್ತಾ ಇದ್ದಾಗ ನಾನು ಆವಾಗಿನ ನಮ್ಮ ಅಧ್ಯಕ್ಷರಾದಂತ ಅಶೋಕ್ ಕಾರ್ನಳ್ಳಿ ಅವ್ರ ಹತ್ರ ಈ ಒಂದು ಐಡಿಯಾ ತಗೊಂಡೋದೆ, ಹಿಂಗೆ ಮಾಡ್ತಾ ಇದೀವಿ, ಹೀಗೆ ನಡೀತಿದೆ. ಅವ್ರಿಗೂ ಗೊತ್ತಿತ್ತು ಈ ತರ ನಡೀತಿರೋದು. ಇದನ್ನ ಒಂದು Section 8 ಕಂಪನಿಯಾಗಿ ನಾವು ಮಾಡ್ಕೊಳ್ಳೋಣ, ಇನ್ಕಾರ್ಪೊರೇಟ್ ಮಾಡೋಣ, ನಿಜ ಉಪಯೋಗ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅಂತ ಅವರು ಎಸ್ ಅಂತ ಹೇಳಿದ್ರು. ಸೊ 2022 ಇದನ್ನ Section 8 ಕಂಪನಿಯಾಗಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ವಿ. ಸೊ ಅವಾಗಿನಿಂದ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಏನು ಅಂದ್ರೆ, ನೀವು ಆಗ್ಲೇ ಪ್ರಶ್ನೆ ಕೇಳ್ದಾಗೆ ಸ್ಟಾರ್ಟ್ಅಪ್ ಮಾಡಕ್ಕೆ ಸ್ಥಳ ಕೊಡ್ತೀವಿ, ಫಂಡ್ಸ್ ಕೂಡ ಕೊಡ್ತೀವಿ, ಯು ಕಮ್ ವಿತ್ ಯುವರ್ ನ್ಯೂ ಐಡಿಯಾಸ್ ಅಂತ ಹೇಳಿ. ಸೊ ಅದಕ್ಕೂ ಮತ್ತೆ ಒಂದಷ್ಟು ಪ್ರಪೋಸಲ್ಸ್ ಬರ್ದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ITBT ಇಂದ ನಮ್ಗೀಗ ಒಂದು ಫಂಡ್ ಸ್ಯಾಂಕ್ಷನ್ ಆಗಿದೆ 3 ವರ್ಷಕ್ಕೆ. ಅವರು ಪ್ರಾಜೆಕ್ಟ್ಸ್ ಗೆ ಪ್ರತಿ ವರ್ಷ 50 lakh ಕೊಡಕ್ ರೆಡಿ ಇದ್ದಾರೆ. ಸೊ 3 ವರ್ಷನೂ 50-50 ಅಂದ್ರೆ ಅಲ್ಲೇ 1.5 crore ಆಯ್ತು. ಸೊ ನಾವು ಆ ರೀತಿ ಒಂದು ಐಡಿಯಾನ ಸಬ್ಮಿಟ್ ಮಾಡಬೇಕು. ಸೊ ಒಂದು ಪ್ರಾಜೆಕ್ಟ್ ಗೆ 5 lakh ಕೊಡ್ತಾರೆ. ಸೊ ಎಲ್ಲಿಂದ ಫಂಡ್ಸ್ ಬರುತ್ತೆ ಅಂದ್ರೆ, ಈ ತರನು ಬರುತ್ತೆ, ಕಾಲೇಜಿಂದಾನೇ ಕೊಡ್ಬೇಕು ಅಂತ ಅಲ್ಲ, ಈ ತರನು ಬರುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ, ನಾವ್ ಅದನ್ನ ಉಪಯೋಗಿಸ್ಕೋಬೇಕು. ಜೊತೆಗೆ ಅವರು ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಪ್ರತಿ ವರ್ಷ 12 lakh ಕೊಡ್ತಾರೆ. ಈ ಏನ್ ಇನೋವೇಷನ್ ಆಕ್ಟಿವಿಟೀಸ್ ಮಾಡಕ್ಕೆ, ಇವೆಂಟ್ಸ್ ಮಾಡಕ್ಕೆಲ್ಲ ನಮ್ಗೆ ಅದನ್ನೆಲ್ಲ ನೋಡ್ಕೊಳ್ಳೋ ಕ್ಲರಿಕಲ್ ಪೋಸ್ಟ್ ಅವ್ರಿಗೆಲ್ಲರಿಗೂ ಸೇರಿಸಿ ಒಂದು 12 lakh ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಂಡು ಈ ಫಂಡ್ಸ್ ಯೂಸ್ ಮಾಡಿಕೊಂಡು ಖಂಡಿತ ಸ್ಟಾರ್ಟ್ಅಪ್ಸ್ ಮಾಡಬಹುದು. ನಮ್ಮಲ್ಲಿ ನಿಮಗ್ ಗೊತ್ತಿರಂಗೆ 42 acres ಕ್ಯಾಂಪಸ್ ಇದೆ, ಜಾಗ ಇದೆ, ಮ್ಯಾನೇಜ್ಮೆಂಟ್ ತುಂಬಾನೇ ಪ್ರೋತ್ಸಾಹ ಮಾಡ್ತಾರೆ, ಯಾರೇ ಇರ್ಬೋದು ತುಂಬಾನೇ ಪ್ರೋತ್ಸಾಹ ಮಾಡ್ತಾರೆ ಈ ತರದೆಲ್ಲ ಐಡಿಯಾಸ್ ತಗೊಂಡೋದ್ರೆ. ಸೊ ನಾವ್ ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟೇನೆ. ರಾಷ್ಟ್ರೀಯ ನವೋದ್ಯಮದ ದಿವಸದ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ, ಕೃಷಿಕರಿಗೆ, ಎಲ್ರಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಂದು ಮೋಟೋ ಇರದೇ ಅದು, ನವೋದ್ಯಮಗಳು ಹೆಚ್ಚೆಚ್ಚು ಆಗ್ಬೇಕು. ನಾವು ಒಂದು ಒಂದೇ ಉತ್ತರ, ಜಾಬ್ ಸೀಕರ್ಸ್ ಆಗ್ಬೇಡಿ ನೀವು, ಜಾಬ್ ಕ್ರಿಯೇಟರ್ಸ್ ಆಗಿ ಅಂತ ನಮ್ಮ ಫಾರ್ಮರ್ ವೈಸ್ ಚಾನ್ಸಲರ್ ಕರಿಸಿದಪ್ಪ ಸರ್, ನನ್ಗೆ ಆತ್ಮೀಯರು, ಅವ್ರು ಹೇಳ್ತಿರ್ತಾರೆ, ಏನು ಹುಡುಗರು ಪೇರೆಂಟ್ಸ್ ಬರ್ತಿದ್ದಂಗೆ ಕ್ಯಾಂಪಸ್ ಇದೆಯಾ ಅಂತ ಕೇಳ್ತಾರೆ. ಹೌದು, ನಮ್ಮ ಹತ್ರ ಇದೆ ಕ್ಯಾಂಪಸ್ 42 acres ಅಂತ ಹೇಳ್ತೀನಿ ಅಂತ ತಮಾಷೆಯಾಗಿ ಹೇಳ್ತಿರ್ತಾರೆ ಅವರು. ಸೊ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅನ್ನೋದು ಅದು ನನ್ನ ಕೈಯಲ್ಲಿದೆ, ನಾನು ಎಷ್ಟು ಚೆನ್ನಾಗಿ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೋತೀನಿ ಏನು ಅನ್ನೋದ್ರ ಮೇಲೆ ಹೋಗುತ್ತೆ. ಅದೇ ರೀತಿ ಸ್ಟಾರ್ಟ್ಅಪ್ ಕೂಡ ಅಷ್ಟೇ, ಐಡಿಯಾ ನನ್ನ ಹತ್ರ ಇದೆಯಾ, ನನಗೆ ತುಂಬಾ ತಾಳ್ಮೆ ಇರಬೇಕು. ಸ್ಟಾರ್ಟ್ಅಪ್ ಅಂತ ಅಂದ್ರೆ ಅದೇನ್ ರಾತೋರಾತ್ರಿ ಎಲ್ಲ ಬಂದ್ಬಿಡಲ್ಲ, ತುಂಬಾನೇ ತಾಳ್ಮೆ ಬೇಕು. ಇಟ್ಟೆ ರತನ್ ಟಾಟಾ ಇರ್ಬೋದು, ಅಂಬಾನಿ ಅವರಿರ್ಬೋದು, ಅವರೆಲ್ಲ ನೋಡಿದ ಹಾರ್ಡ್ಶಿಪ್ ಯಾರು ನೋಡಿರ್ತೀವಿ? ಈಗ ಅಂಬಾನಿ ಅವ್ರಿಗೇನೆ, ಅವ್ರಿಗೆ ಟೆಲಿಕಾಂ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಸೆಕ್ಷನ್ ಪ್ರತಿಯೊಂದು ಇಂಚು ಹೋಗ್ತಿದ್ರಂತೆ, ಅವರು ಬಿಡ್ತಿರ್ಲಿಲ್ಲ. ಯಾವುದೇ ಮೀಟಿಂಗ್ ಮುಂಚೆ ಎಷ್ಟು ಪ್ರಿಪರೇಷನ್ಸ್ ಇರ್ತಿತ್ತು ಅದನ್ನ ಯಾರು ನೋಡಲ್ಲ, ದುಡ್ಡಿದೆ ಅಂತ ನೋಡ್ತಾರೆ ಅವರು. ಸ್ಟಾರ್ಟ್ಶಿಪ್ ಆದ್ಮೇಲೆ ನಾವು ದೊಡ್ಡದಾಗಿ ಬೆಳೆಯಕ್ಕಾಗದು. ಸೊ ನಂದೊಂದೇ ಒಂದು, ಡೋಂಟ್ ಬಿ ಜಾಬ್ ಸೀಕರ್ಸ್, ಬಿ ಜಾಬ್. ಡಾಕ್ಟರ್ ಗೀತಾ ಕಿರಣ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನವೋದ್ಯಮಗಳ ಬಗ್ಗೆ ಮತ್ತೆ ನವೋದ್ಯಮಗಳ ಮಹತ್ವದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಾಂಧವರೇ, ದುಡಿಯುವ ಕೃಷಿಕನಿಗೆ ಆಗಾಗ್ಗೆ ಹೆಚ್ಚು ಕೆಲಸಗಳಾದಾಗ, ವಿಶ್ರಾಂತಿ ಕಡಿಮೆ ಆದಾಗ ಒಂದಲ್ಲ ಇನ್ನೊಂದು ದಿನ ವಿಶ್ರಾಂತಿ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಅನಾರೋಗ್ಯ ಕಾಡಿ ಉಪಚಾರಕ್ಕೆ ಒಳಗಾಗಬೇಕಾಗ್ತದೆ. ಅತಿಯಾಗಿ ದೇಹವನ್ನು ಬಳಸ್ಕೊಂಡ್ರೂ ತಪ್ಪಾಗ್ತದೆ ಅಥವಾ ನಾವು ಸರಿಯಾಗಿ ಕೆಲಸ ಮಾಡದಲ್ಲೇ ಉಂಡಾಡಿ ಗುಂಡುಗಳ ಥರ ಓಡಾಡ್ತಾ ಇದ್ದರೆ ಅದೂ ಸಹ ಸರಿಯಾದ ಜೀವನ ಕ್ರಮ ಆಗಲಾರದಂತ ಅಂದ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಬಂದರು ಅಲ್ವಾ? ನಿಜ, ಎಲ್ಲದಕ್ಕೂ ಒಂದು ಇತಿಮಿತಿ ಇದ್ದರೆ ಚಂದ. ಅತಿಯಾಗಿ ದುಡಿಯೋದು ಅಥವಾ ಸರಿಯಾಗಿ ದುಡಿದಲ್ಲೇ ಹಾಗೆ ಅಡ್ಡಾಡ್ಕೊಂಡಿರೋದು ಎರಡೂ ತಪ್ಪೆ. ಇಟ್ಟು ಇಟ್ಟು ಕೆಟ್ಟ, ಕೊಟ್ಟು ಕೊಟ್ಟು ಕೆಟ್ಟ, ಹಾಗೆ ಮಾಡಿ ಮಾಡಿ ಕೆಟ್ಟ, ಮಾಡದೆ ಮಾಡದೆ ಕೆಟ್ಟ ಅನ್ನೋ ಥರ ಹೇಳೋದಿದೆ. ಅತಿಯಾದರೆ ಯಾವುದೂ ಒಳ್ಳೆಯದಲ್ಲ. ಈ ಮಧ್ಯದಲ್ಲಿ ಏನೇನೋ ಅನಾನುಕೂಲಗಳಿಂದ ಜ್ವರ ಬರೋದಿದೆ, ಮೈನೋವು ಕಾಣಿಸೋದಿದೆ, ತೆಲ್ಲೆವು ಉಂಟಾಗೋದಿದೆ, ಶೀತ ಕೆಮ್ಮು ಬಾಧೆ ಮಾಡೋದಿದೆ, ಹೊಟ್ಟೆ ತೊಳೆಸ್ದಂಗೆ ಆಗ್ತದೆ, ಕೈಕಾಲು ಮೈ ನೋವುಗಳು ನೋವನ್ನು ಉಂಟು ಮಾಡಿ ಮಲಗಿಸೋದಿದೆ. ಸಾಧಾರಣವಾಗಿ ಕಾಣಿಸುವ ಈ ವ್ಯಾಧಿಗಳಿಗೆ ನಮ್ಮಲ್ಲೇ ಔಷಧೀಯ ಸಸ್ಯಗಳು ಬಳಕೆ ಆಗ್ತಾ ಬಂದಿದ್ದಾವೆ. ನಮ್ಮ ಹಿರಿಯರು ಇವುಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಆಸ್ಪತ್ರೆಗಳಿಗೆ ಹೋಗಿ ಸಮಸ್ಯೆ ಬಗೆಹರಿಲಿಲ್ಲ ಅಂತನ್ನೋ ಒಂದು ಸಂದರ್ಭಕ್ಕೂ ಹಳ್ಳಿಗಳಲ್ಲೇ ಈ ಹಿಂದೆಲ್ಲ ಎಷ್ಟೋ ಜನ ಗಿಡಮೂಲಿಕೆಗಳನ್ನು ಕೊಟ್ಟು ಉಪಶಮನ ಮಾಡಿರೋದಿದೆ. ಹಾವಿನ ಕಡಿತಕ್ಕೂ ಇನ್ನೇನು ಹೋಗೇ ಬಿಟ್ಟರು ಅನ್ನೋ ಒಂದು ಸಂದರ್ಭದಲ್ಲೂ ಉಪಚಾರ ಮಾಡಿ ಉಳಿಸಿರೋದಿದೆ. ಈ ಮಧ್ಯದಲ್ಲಿ ನಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗೂ ನಾವು ಎಷ್ಟೋ ಸಾರಿ ಔಷಧೀಯ ಅಂಗಡಿಗಳಿಗೆ ಹೋಗಬೇಕಾಗಿಲ್ಲ ಅಥವಾ ವೈದ್ಯರನ್ನು ಕಾಣುವ ಅಗತ್ಯಿಲ್ಲ ಅನ್ನೋ ಥರ ಅನುಭವಿಗಳು ಮಾತಾಡೋದಿದೆ. ಆದರೆ ಇದರಲ್ಲಿ ಕೌಶಲ್ಯ ಬೇಕು, ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ಪರಿಸರ ಪ್ರಿಯ ತತ್ವದಲ್ಲಿ ಎಷ್ಟೋ ಔಷಧೀಯ ಗಿಡಗಳು ಈಗಲೂ ಬೆಳೀತದವೆ, ಬಳಕೆ ಆಗ್ತದವೆ. ಇದರಲ್ಲಿ ಇವತ್ತು ನಿಮಗೆ ಪರಿಚಯಿಸುವ ಒಂದು ಔಷಧೀಯ ಗಿಡ, ಸುಲಭವಾಗಿ ನಿಮ್ಮಲ್ಲೇ ಬೆಳಕೊಳ್ಳಬಹುದಾದ ಔಷಧೀಯ ಸಸ್ಯ ಅಂದರೆ ಬ್ರಯೋಫೈಲಮ್. ಕಾಡು ಬಸಳೆ ಅಂತ ಅಂದ್ಕೊಂಡು ಇದನ್ನು ಕರೆಯೋದಿದೆ. ಎಲೆಯ ಅಂಚಿನಲ್ಲೇ ಸಸ್ಯಗಳು ಮೂಡ್ತವೆ. ಗಟ್ಟಿಗಿಡ, ಮಳೆಯ ಕೊರತೆಯಲ್ಲೂ ಕಾಳಜಿ ಇಲ್ಲದಿದ್ರೂ ಇದು ಬದುಕುಳಿಯುತ್ತೆ. ಇದು ಕಿಡ್ನಿ ಕಲ್ಲುಗಳನ್ನು ಕರಗಿಸಲಿಕ್ಕೆ ಅನೇಕ ಕಡೆ ಉಪಯೋಗಿಸ್ಕೊಳ್ಳಾಗ್ತಾಯಿದೆ ಅಂತ ಅಂದ್ಕೊಂಡು ನಾವು ನೀವು ಕೇಳಿದ್ದೀವಿ. ಇದರಂತೆ ಮೈನೋವು ವಿಪರೀತವಾಗಿ ಕಾಣಿಸಿಕೊಂಡಾಗ, ಸೊಂಟ ನೋವು, ಕುತ್ತಿಗೆ ನೋವು, ಸ್ನಾಯುಗಳ ಸೆಳೆತ ಇದೆಲ್ಲ ಇದ್ದಾಗ ಇದನ್ನು ಸೇವನೆ ಮಾಡಿದರೆ ಬಹುಬೇಗ ಉಪಶಮನ ಆಗುತ್ತೆ. ನಮ್ಮ ರೈತರು ಈ ಹಿಂದೆ